ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ CSC ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಗರ್ ಕೋಯಿ ಬಹುತ್ ಬಡಿ ಆಪದಾ ಆ ಗಯಿ ಔರ್ ಫಸಲ್ ಬರ್ಬಾದ್ ಹೋ ಗಯಿ ತೋ ಉಸ್ಕೋ ಬಿ ಬೀಮಾ ದೇನೆ ಕಿ ಯೋಜನಾ ಹಮ್ನೆ ಬನಾಯಿ. ಆವರಿಸುತ್ತಿದೆ ಸಮೃದ್ಧಿ ಪ್ರತಿ ಮನೆ ಮನೆ ಹಾಗೂ ಹಳ್ಳಿಗಳಲ್ಲಿ, ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ. ಫಸಲ್ ಬಿಮಾ ಯೋಜನೆಯ 7 ವರ್ಷಗಳ ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800-0108-0551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ತಜ್ಞ ವಾಣಿ. ಪ್ರಮುಖವಾಗಿ ನಿಂಬೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ನಿಂಬೆಯನ್ನ ನಾವು ಎಲ್ಲ ಒಂದು ವಾತಾವರಣದಲ್ಲಿ ಬೆಳಿಬಹುದು. ಅದರಲ್ಲಿ ಮುಖ್ಯವಾಗಿ ಈ ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಅನ್ನೋದು ಈ ನಿಂಬೆಯನ್ನು ಬೆಳೆಯಕ್ಕೆ ಒಂದು ಬಹಳ ಒಂದು ಶ್ರೇಷ್ಠವಾದ ವಾತಾವರಣ ಇದೆ. ಎಂತ ಮಣ್ಣಿನೊಳಗಡೆ ಈ ನಾವು ನಿಂಬೆಯನ್ನು ಬೆಳಿಬಹುದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನಿಂಬೆಯನ್ನ ನಾವು ಸುಮಾರು 1.5 ಇಂಚ ಒಂದು 3 ಮೀಟರ್ ಆಳದ ಮಣ್ಣಿನಲ್ಲಿ ನಾವು ಬೆಳಿಬಹುದು. ಅದ್ರಾಗ ಸ್ವಲ್ಪ ಚೆನ್ನಾಗಿ ನೀರು ಬಸಗೊಂಡು ಹೋಗ್ತಕ್ಕಂತ ಒಂದು ಮಣ್ಣಿತ್ತು ಅಂತಂದ್ರೆ ಬಹಳ ಒಂದು ಒಳ್ಳೆಯದು ಈ ನಿಂಬೆಯನ್ನು ಬೆಳೆಯಲಿಕ್ಕೆ. ಮತ್ತೆ ಎಷ್ಟು ಫೂಟ್ ಅಂತರದೊಳಗಡೆ ನಾವು ಈ ನಿಂಬೆಯನ್ನು ಬೆಳಿಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ರೈತರು ನಮ್ಮ ಇಂಡಿ ಸುತ್ತಮುತ್ತ ಇರ್ಬೋದು ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 6x6 ಮೀಟರ್ ಅಂದ್ರೆ 20 ಫೂಟ್ ಸಾಲಿಂದ ಸಾಲಿಗೆ 20 ಫೂಟ್ ಗಿಡದಿಂದ ಗಿಡಕ್ಕೆ ಅಂತರದಲ್ಲಿ ಬಹಳಷ್ಟು ಜನ ಬೆಳೀತಾರೆ. ಕೆಲವೊಂದಷ್ಟು ಜನ 25 ಫೂಟ್ ಸಾಲಿಂದ ಸಾಲಿಗೆ 25 ಫೂಟ್ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಹಾಕಿ ಕೂಡ ಬೆಳೀತಾರೆ. ಮತ್ತೆ ಇನ್ನೂ ಕಡಿಮೆ ಮೆಥಡ್ ಅಂದ್ರೆ ಸುಮಾರು ನೀವೀಗ ಏನ್ 6x6 ಮೀಟರ್ ಅಂತ ಏನ್ ಹೇಳ್ತೀವಲ್ಲ, ಈ ರೀತಿ ಮಾಡಿದ್ರೆ ಅಂದ್ರೆ 1 ಹೆಕ್ಟರ್ ಏರಿಯಾಕ್ಕೆ ಸುಮಾರು 277 ಗಿಡಗಳು ಕುಂದಿರ್ತವೆ. ಮತ್ತೆ ನೀವು 5 ಮೀಟರ್ ಸಾಲಿಂದ ಸಾಲಿಗೆ 5 ಮೀಟರ್ ಒಂದ್ ಗಿಡದಿಂದ ಗಿಡಕ್ಕೆ ಕುಂದಿಸಿದ್ರಿ ಅಂದ್ರೆ ಸುಮಾರು 400 ಗಿಡಗಳ 1 ಹೆಕ್ಟರ್ ಅಂದ್ರೆ 2.5 ಎಕರೆಗೆ ನಿಮಗ್ ಕುಂದಿರ್ತವೆ. ಮತ್ತೆ ಕೆಲವೊಂದಷ್ಟು ಜನ ಈಗ ನಾನು NRC ನಾಗ್ಪುರ್ ಅಂತ ಹೇಳಿ ಬರ್ತೈತಿ, ಈ ನಿಂಬೆ ಮತ್ತು ಮೊಸಂಬಿ ಸಂಶೋಧನಾ ಕೇಂದ್ರ ಇದೆ ನಾಗ್ಪುರಲ್ಲಿ ಹೋಗಿದ್ದೆ. ಹೈ ಡೆನ್ಸಿಟಿಯಲ್ಲಿ ಕೂಡ ನಾವು ಈ ನಿಂಬೆ ಬೇಸಾಯ ಮಾಡಬಹುದು. ಯಾವ ರೀತಿ ಅಂದ್ರೆ 6 ಮೀಟರ್ ಸಾಲಿಂದ ಸಾಲಿಗೆ 3 ಮೀಟರ್ ಗಿಡದಿಂದ ಗಿಡಕ್ಕೆ ಹಾಕಿ ಕೂಡ ನಾವು ಬೆಳವಣಿಗೆ ಮಾಡಬಹುದು. ಈ ರೀತಿ ಮಾಡಿದ್ರೆ 1 ಹೆಕ್ಟರ್ಗೆ ಸುಮಾರು 555 ಏನಪ್ಪಾ ಅಂತಂದ್ರೆ ಈ ಒಂದ್ ಗಿಡಗಳನ್ನ ನಾವು ಬೆಳೆಸಬಹುದು. ಯಾವ ರೀತಿ ನಾಟಿ ಮಾಡಬೇಕು ಈ ನಿಂಬೆಯನ್ನ ಅಂತಂದ್ರೆ, ನಾವು ನಿಂಬೆಯನ್ನ ಯಾವಾಗ ನಾಟಿ ಮಾಡಕ್ ಸೂಕ್ತ ಕಾಲ ಅಂತಂದ್ರೆ ಜೂನ್ ಜುಲೈದಾಗ ಈ ನಿಂಬೆಯನ್ನ ನಾಟಿ ಮಾಡಕ್ ಬಹಳ ಸೂಕ್ತವಾದಂತ ಕಾಲ. ಬಟ್ ನಾವು ಜೂನ್ ಜುಲೈದಾಗ ಈ ಒಂದು ನಿಂಬೆಯನ್ನ ನಾಟಿ ಮಾಡ್ತೀವಿ ಅಂತಂದ್ರೆ, ನಾವು ಏಪ್ರಿಲ್ ಮೇ ದಾಗ ಈ ಗುಂಡಿಗಳನ್ನ ಹೊಡೆದು ಅಂದ್ರೆ ತಗ್ಗು ಇಡಬೇಕು. ಎಷ್ಟು ತಗ್ಗು ತೆಗಿಬೇಕು? 2 ಫೂಟ್ ಅಗಲ, 2 ಫೂಟ್ ಉದ್ದ ಮತ್ತೆ 2 ಫೂಟ್ ಆಳದ ಗುಂಡಿಗಳನ್ನ ತೆಗೆದು ನಾವು ಏಪ್ರಿಲ್ ಮೇದಾಗನ ಅಥವಾ ಮೇ ಜೂನ್ ಮೇ ಟೈಮಿಂಗ್ದಾಗ ನೀವು ಗುಂಡಿಯನ್ನು ತೆಗೆದು ಬಿಟ್ರಿ ಅಂತಂದ್ರೆ ಆ ಏನು ತೆಗೆದಿರ್ತೀರ ಅಲ್ಲಿ ಅವು ಬಿಸಿಲಿಗೆ ಎಕ್ಸ್ಪೋಸ್ ಆಗುತ್ತದೆ. ಅಂದ್ರೆ ಬಿಸಿಲಿನ ಪ್ರಕೃತಿ ಸಿಕ್ಕು ಅಲ್ಲಿ ಏನಾದರೂ ಈಗ ಈ ಸಿಡಿ ಹೈತಕ್ಕಂಥ ಏನು ಸೂಕ್ಷ್ಮ ಶಿಲೀಂಧ್ರಗಳೇನಿರ್ತಾವಲ್ಲ ಅವೆಲ್ಲವೂ ಬಿಸಿಲಿನ ಪ್ರಕೃತಿಗೆಲ್ಲ ಸತ್ತೋಗಿರ್ತಾವೆ. ಆ ನಂತರ ಆ ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಏನು ಗುಂಡಿಗಳನ್ನು ತೋಡಿರ್ತಿರಲ್ಲ ಅದೆಲ್ಲ ನಾರ್ಮಲ್ ಕಂಡೀಷನ್ಗೆ ಬರುತ್ತೆ. ಆ ನಂತರ ನೀವು ಜೂನ್ ಟೈಮ್ದಾಗ ಅಗಿಯನ್ನ ನಾಟಿ ಮಾಡಿದ್ರಿ ಅಂದ್ರೆ ನಮಗೆ ಅವು ಅಗಿಗಳು ಚೆನ್ನಾಗಿ ಬರ್ತವೆ. ನಾವು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದು ಗುಂಡಿಯಲ್ಲಿನೂ ಕೂಡ ಒಂದು 15-20 ಕೆಜಿ ಅಷ್ಟು ಚೆನ್ನಾಗಿ ಕಳೆದಂತ ಈ ಸಾವಯವ ಗೊಬ್ಬರ, ತಿಪ್ಪಿ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರವನ್ನು ಅದರಲ್ಲಿ ಹಾಕಿ ಅದರ ಜೊತೆಗಿನ ಈ ಹೊಸದಾಗಿ ಅಗಿ ಹಚ್ಚೋರು ಕೆಲವೊಂದಷ್ಟು ಏರಿಯಾದಲ್ಲಿ ಸಿಡಿ ರೋಗ ಅಂತಕ್ಕಂಥದ್ದು ಬಹಳಷ್ಟು ಬರ್ತಿರ್ತತಿ. ಅಂತಲ್ಲಿ ಸ್ವಲ್ಪ ಟ್ರೈಕೋಡರ್ಮಾ ಅಂತೇಳಿ ಸಿಗುತ್ತೆ ನಮ್ಮ ಇಟ್ನಳ್ಳಿ ಪಾರ್ಮ್ನಲ್ಲಿ. ಟ್ರೈಕೋಡರ್ಮಾ ಒಂದ್ 10 ಗ್ರಾಮ್ ಒಂದ್ 10 ಗ್ರಾಮ್ ಸಿಡೋಮೊನಾಸನ ಆ ತಿಪ್ಪೆ ಗೊಬ್ಬರದಾಗ ಒಂದ್ 10 ದಿವಸ ಮುಂಚಿತವಾಗಿ ಕಲಿಸಿಟ್ಟು ಅದನ್ನ ಆ ಗುಂಡಿಯಲ್ಲಿ ಹಾಕಿ ನೀವು ಗಿಡಗಳನ್ನ ಹಚ್ಚಿದ್ರಿ ಅಂತಂದ್ರೆ ಈ ಸಿಡಿ ರೋಗ ಅಥವಾ ಈ ಸಿಟ್ರಸ್ ಕ್ಯಾಂಕರ್ ಚುಕ್ಕೆ ರೋಗ ಅಂತ ಏನ್ ಕರಿತೀವಲ್ಲ ಕ್ಯಾರ ಆ ಒಂದು ರೋಗವನ್ನ ನಾವು ಸಣ್ಣ ಒಂದ್ ಹಂತದ ಏನ್ ಗಿಡಗಳಿರ್ತಾವಲ್ಲ ಆ ಟೈಮ್ದಲ್ಲಿ ಹತೋಟಿ ಮಾಡಬಹುದು. ನಂತರ ಏನ್ ಮಾಡ್ಬೇಕು, ನೀವು ನಾಟಿ ಮಾಡಿದ ನಂತರ ಏನ್ ಗಿಡಗಳೇನ್ ಹಚ್ಚಿರ್ತೀರಲ್ಲ ಒಂದ್ ಕೋಲ್ಗಳನ್ನು ಕೊಟ್ಟು ಒಂದ್ ಬಡಿಗೆ ಕೊಟ್ಟು ಕಟ್ಟಬೇಕು ಅಪ್ ಟು ಒಂದ್ 2 ಫೂಟ್ ಎತ್ತರ ಬೆಳೆ ಮಟ್ಟನು ಕೂಡ ನೀವು ಅವಕ್ಕೆ ಒಂದು ಬಡಿಗೆ ಸಪೋರ್ಟ್ ಕೊಟ್ರಿ ಅಂತಂದ್ರೆ ಗಿಡಗಳು ಚೆನ್ನಾಗಿ ಬೆಳೀತವೆ, ನಿಮಗೆ ಒಳ್ಳೆಯ ಒಂದು ಫಲವನ್ನು ಕೊಡ್ತಾವೆ. ಎಷ್ಟು ವರ್ಷದ್ದು ಅಂದ್ರೆ 8 ದಿವಸಗಳ ಸಸಿಯನ್ನು ನಾವು ಹಚ್ಚಕ್ಕೆ ಯೋಗ್ಯಪ್ಪ ನಮ್ಮ ನಿಂಬಿ ಹೊಲದೊಳಗಡೆ ಅಂತಂದ್ರೆ ಸುಮಾರು ನೀವು 12 ತಿಂಗಳಿಂದ ಹಿಡಿದು 2 ವರ್ಷದ ಅಗಿಗಳನ್ನು ನಾವು ನಾಟಿ ಮಾಡಕ್ಕೆ ಉಪಯೋಗ ಮಾಡಬಹುದು. ಸೊ ಇನ್ನು ನಾಟಿ ಮಾಡಿದ ನಂತರ ಏನೇನು ಪೋಷಕಾಂಶಗಳನ್ನು ನಾವು ಅದಕ್ಕೆ ಒದಗಿಸ್ಬೇಕು, ಯಾವ್ಯಾವ ರಸಗೊಬ್ಬರಗಳನ್ನು ಹಾಕಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಬಹಳಷ್ಟು ಮಂದಿ 95% ಮಂದಿ ಯಾರು ಈ ರಾಸಾಯನಿಕ ಗೊಬ್ಬರವನ್ನ ಈ ನಿಂಬೆ ಬೆಳೆಗೆ ಹಾಕಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಇಂಡಿಯಾ ನಿಂಬೆ ಏನಪ್ಪ ಅಂದ್ರೆ ವರ್ಲ್ಡ್ ಫೇಮಸ್ಸು, ಎಲ್ಲ ಕಡೆನೂ ಕೂಡ ನಮ್ಮ ಇಂಡಿಯಾ ನಿಂಬೆಗೆ ಅಷ್ಟೊಂದು ಬೇಡಿಕೆ ಇದೆ. ನೀವು ಇಂಡಿಯಲ್ಲಿ ಒಂದು ಮಾರ್ಕೆಟ್ ಇದೆ, ನೀವು ನೋಡ್ಬೋದು, ಬೆಳಿಗ್ಗೆ 5 ಗಂಟೆಗೆ ನಮ್ಮ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸುಮಾರು ಒಂದು ದಿವಸಕ್ಕೆ ಕಡಿಮೆ ಅಂದ್ರೆ ಒಂದು 15-20 ಟ್ರಕ್ ಲೋಡ್ ನಿಂಬೆ ದೇಶದ ವಿವಿಧ ಮೂಲೆ ಮೂಲೆಗಳಿಗೆ ಹೋಗುತ್ತೆ. ರಾಜಸ್ಥಾನ, ಗುಜರಾತ, ಆಂಧ್ರ ಪ್ರದೇಶ ಇರ್ಬೋದು, ವೆಸ್ಟ್ ಬೆಂಗಾಲ್ ತನಕ ಕೂಡ ನಮ್ಮ ಇಂಡಿಯನ್ ನಿಂಬೆ ಫೇಮಸ್ ಇದೆ. ಯಾಕಂದ್ರೆ ನಮ್ಮ ಮಣ್ಣಿನ ಗುಣಧರ್ಮನ ಅಷ್ಟು ಆ ಮಣ್ಣಿನ ಗುಣಧರ್ಮದಿಂದ ಅದರಲ್ಲಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಈ ಟೇಸ್ಟ್ ನೀವು ಬೇರೆ ಕಡೆ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ. ಸೊ ಅದಕ್ಕಾಗಿ ಈ ನಿಂಬೆಯಲ್ಲಿ ಒಂದು ಕೆಲವೊಂದಷ್ಟು ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ವರ್ಷ ವರ್ಷ ಯಾವ ಗೊಬ್ಬರಗಳನ್ನು ಹಾಕಬೇಕು ಅಂತಂದ್ರೆ ಆಯಸ್ಟ್ ಏನಪ್ಪ ಅಂದ್ರೆ ಯಾರು 90% ಗೊಬ್ಬರ ಹಾಕಂಗಿಲ್ಲ, ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಹಾಕ್ತಾರೆ. ಎಷ್ಟು ಹಾಕಬೇಕು ಒಂದು ವರ್ಷಕ್ಕೆ, ಈಗ 1 ವರ್ಷದ ಗಿಡ ಇತ್ತಂತಂದ್ರೆ ಪ್ರತಿಯೊಂದು ಗಿಡಕ್ಕೆ ಸುಮಾರು ಒಂದು 5 ಕೆಜಿ ಅಷ್ಟು ಗೊಬ್ಬರವನ್ನು ಹಾಕಬೇಕು. 2ನೇ ವರ್ಷದ ಗಿಡ ಇತ್ತಂದ್ರೆ 10 ಕೆಜಿ, 3 ವರ್ಷಕ್ಕೆ ಇದ್ರೆ 15, ಹೀಗೆ 5 ವರ್ಷದ ಇದ್ದ ಒಂದು 25 ಕೆಜಿ, 6 ವರ್ಷದ ಮೇಲ್ಪಟ್ಟ ಗಿಡಗಳೇನು ಇರ್ತಾವಲ್ಲ ಪ್ರತಿ ಒಂದು ಗಿಡಕ್ಕೆ ಒಂದು 30 ಕೆಜಿ ಅಷ್ಟು ಈ ಸಾವಯವ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರವನ್ನು ಹಾಕಿದ್ರೆ ಅದಕ್ಕೆ ಬೇಕಾದಂತ ಒಂದು ಪೋಷಕಾಂಶಗಳನ್ನು ಪೂರೈಸುತ್ತದೆ. ಅದರ ಜೊತೆಗೆ ಕೆಲವೊಂದಷ್ಟು ಈ ಏನು ಕೆಂಪು ಭೂಮಿ ಅಥವಾ ಕೆಲವೊಂದಷ್ಟು ಈ ಹಾಳು ಮಣ್ಣನ್ನು ಅಂತ ಹೇಳ್ತೀವಲ್ಲ, ಅಂತ ಭೂಮಿಯಲ್ಲಿ ಕೆಲವೊಂದಷ್ಟು ಪೋಷಕಾಂಶಗಳ ಕೊರತೆ ಅದರಲ್ಲಿ ಉತ್ಪನ್ನ ಆಗುತ್ತೆ. ಆ ಟೈಮ್ದಲ್ಲಿ ನಾವು ಮೇಲೆಗೆ ಯಾರು ಬಹಳಷ್ಟು ಜನ ಈ ರಾಸಾಯನಿಕ ಗೊಬ್ಬರವನ್ನು ಬಳಸೋದಲ್ಲ, ನಾವು ಹೆಚ್ಚಾಗಿ ಅದ್ರ ಬಗ್ಗೆ ನಮ್ ತಮ್ಗೆ ಹಾಕಂತೂ ಹೇಳಲ್ಲ. ಯಾಕಂತಂದ್ರೆ ಗಿಡಗಳ ಬಹಳ ದಿವಸ ತಾಳ್ಕಿ ಬರ್ತಲ್ಲ ಅಂತೇಳಿ ರೈತರು ಯಾರು ರಾಸಾಯನಿಕ ಗೊಬ್ಬರಗಳನ್ನು ಹಾಕಲ್ಲ, ಅದು ನಿಜಾನೂ ಐತೆ ಕೂಡ. ಬಟ್ ಹಂಗ ನೀವು ಯಾವುದೇ ನೀವು ರಾಸಾಯನಿಕ ಗೊಬ್ಬರನ ಹಾಕಲಿಲ್ಲ ಅಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಆಯ್ತು ಅಂದ್ರೆ ಅಷ್ಟೊಂದು ನಮ್ಗೆ ಹೆಚ್ಚಿನ ಇಳುವರಿ ಕಂಡು ಬರಂಗಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಮೇಲ್ಗಡೆ ಒಂದು ಸಿಂಪರಣೆ ಮುಖಾಂತರ ಆದ್ರೂ ಅದು ಕೊಡಬೇಕು. ಈಗ ನೀವು ಈ ನಿಂಬೆ ತೋಟಕ್ಕೆ ಹೋದ್ರಿ ಅಂದ್ರೆ ಬಹಳಷ್ಟು ತೋಟದಲ್ಲಿ ನೀವು ನೋಡ್ರಿ ಎಲೆಗಳೆಲ್ಲ ಹಳದಿ ಕಲರ್ ಆಗಿ ಉದುರ್ತಾ ಇದಾವೆ. ಬಹಳಷ್ಟು ಒಂದು ಕಡೆಗಳಲ್ಲಿ ಏನಪ್ಪ ಅಂತಂದ್ರೆ ಈ ಜಿಂಕು ಮತ್ತೆ ಕಬ್ಬಿಣದು ಹಾಗೂ ಮ್ಯಾಗ್ನೇಶಿಯಂ ಡೆಫಿಷಿಯನ್ಸಿ ಮತ್ತು ಬೋರಾನ್ ಡೆಫಿಷಿಯನ್ಸಿ ಜಾಸ್ತಿ ಎದ್ದು ಕಾಣ್ತಿದೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಅದಕ್ಕೋಸ್ಕರ ಕೆಲವೊಂದಿಷ್ಟಾದರೂ ಪೋಷಕಾಂಶಗಳು ನಾವು ಸಿಂಪರಣೆ ಮಾಡೋದು ಬಹಳ ಅನುಕೂಲ ಇರುತ್ತೆ. ನಂತರ ಈ ಪೋಷಕಾಂಶಗಳನ್ನು ಮೀಟ್ ಔಟ್ ಮಾಡಕ್ಕೆ ನಮ್ಮ ಇಂಡಿಯಾ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ನಾವು ಅರ್ಕಾ ಸಿಟ್ರಸ್ ಸ್ಪೆಷಲ್ ಅಂತೇಳಿ ತಯಾರು ಮಾಡ್ತಾ ಇದೀವಿ. ಇದು ಮೊದಲೆಲ್ಲ ಏನಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಹೋಗಿ ತರಬೇಕಾಗ್ತಿತ್ತು, ಈಗ ಇದನ್ನ ನಾವು ಇಂಡಿಯಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿನ ತಯಾರು ಮಾಡ್ತಾ ಇದೀವಿ. ಸೊ ಇದರಲ್ಲಿ ಏನಪ್ಪ ಅಂದ್ರೆ ಎಲ್ಲ ತರದ ಸೂಕ್ಷ್ಮ ಪೋಷಕಾಂಶಗಳು ಇರ್ತಾವ, ಮುಖ್ಯವಾಗಿ ಜಿಂಕು ಮತ್ ಕಬ್ಬಿನ ಮತ್ತು ಪೆರಸು, ಬೋರಾನು, ಮೊಲಿಬ್ಡಿನಿಯಮ್, ಮ್ಯಾಗ್ನೀಸು, ಎಲ್ಲಾ ಒಂದು ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಇದನ್ನ ನಾವು ಹೂ ಆಡುವ ಹಂತದಲ್ಲಿ 2-3 ಟೈಮ್ ಸಿಂಪರಣೆ ಮಾಡಬೇಕು. ಎಷ್ಟು ಹಾಕಿ ಸಿಂಪರಣೆ ಮಾಡಬೇಕು ಅಂತಂತಂದ್ರೆ 1 ಲೀಟರ್ ನೀರಿಗೆ 5 ಗ್ರಾಮ್ ಅಥವಾ 1 ಪಂಪ್ ಅಂದ್ರೆ 20 ಲೀಟರ್ ನಿಮ್ದು ಒಂದು ಪಂಪ್ ಐತಿ ಅಂತಂದ್ರೆ ಅದಕ್ಕೆ 100 ಗ್ರಾಮ್ ಈ ಸಿಟ್ರಸ್ ಸ್ಪೆಷಲ್ ಅಂತಕ್ಕಂಥದ್ದು ಹಾಕ್ಬೇಕು. ಅದ್ರ ಜೊತೆಗೆ 1 ಪಂಪಿಗೆ 1-3 ನಿಂಬೆಹಣ್ಣಿನ ರಸ ಮತ್ತು 1 ಶಾಂಪೂ ಚೀಟು ಹಾಕಿ ಚೆನ್ನಾಗಿ ಕಲಿಸಿ ನೀವು ಸಿಂಪರಣೆ ಮಾಡಿದ್ರಿ ಅಂತಂದ್ರೆ 15 ದಿವಸದ ಅಂತರದಾಗ ಮಿನಿಮಮ್ 2-3 ಸಿಂಪರಣೆ ನೀವು ಕೊಟ್ರಿ ಅಂದ್ರೆ ಒಳ್ಳೆ ಒಂದು ಕಾಯ ಹೂವನ್ನು ಹಿಡಿತೈತೆ ಬೆಳೆ. ಅದ್ರ ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ಒಂದು ಪೋಷಕಾಂಶಗಳ ಸಪ್ಲೈನೂ ಆಗುತ್ತೆ, ಒಳ್ಳೆ ಹೂ ಹಿಡಿತೈತಿ, ಮತ್ತೆ ಕಾಯಿ ಸೈಜ್ನು ಚೆನ್ನಾಗಿ ಬರ್ತಾವ, ಅದ್ರ ಜೊತೆಗೆ ಕಾಯಿ ಶೈನಿಂಗ್ ಬರ್ತಾವ. ಸೊ ಇದನ್ನ ನೀವು 1 ಎಕರೆಗೆ ಅಪ್ ಟು 7-8 ಟೈಮ್ ಕೂಡ ಸ್ಪ್ರೇ ಮಾಡ್ಬೋದು. ಬಟ್ ಕಡಿಮೆ ಅಂದ್ರೆ 1-3 ಸಲ ಆದ್ರೂ ನೀವು ಸಿಂಪರಣೆ ಮಾಡಿದ್ರೆ ಒಂದು ಒಳ್ಳೆ ಇಳುವರಿ ಬರುತ್ತೆ. ಸೊ ಇದ್ರ ಜೊತೆಗೆ ನಿಂಬೆ ಗಿಡದಲ್ಲಿ ನೀರಿನ ನಿರ್ವಹಣೆ ಅನ್ನೋದು ಬಹಳ ಅವಶ್ಯಕತೆ ಇರ್ತೈತಿ. ನೀವು ನೀರಿನ ನಿರ್ವಹಣೆ ಒಳಗೆ ಏನಾದ್ರೂ ಸ್ವಲ್ಪ ಹೆಚ್ಚ ಕಡಿಮೆ ಮಾಡಿದ್ರಿ ಅಂತಂದ್ರೆ ಬಹಳಷ್ಟು ಲಾಸ್ ಆಗಿಬಿಡ್ತತಿ. ಈಗ ಬಹಳಷ್ಟು ಜನ ರೈತರು ಮಾಡ್ತಕ್ಕಂಥ ತಪ್ಪು ಏನಪ್ಪ ಅಂತಂತಂದ್ರೆ ನೀರಿನ ನಿರ್ವಹಣೆ ಅವೈಜ್ಞಾನಿಕ ರೀತಿಯಲ್ಲಿ ನೀರಿನ ನಿರ್ವಹಣೆ ಮಾಡೋದು ಹೇಳಿದ್ರೆ ಅವರು ಅಂದ್ರೆ ನೀರು ಹಚ್ಚಿಕಾರ ಸುಮ್ಮನೆ ಬಿಟ್ಬಿಡ್ದು. 90% ರೈತರು, ನಾವು ಎಲ್ಲ ಪ್ರತಿಯೊಂದು ಈ ನಿಂಬೆ ಗಿಡದ ಪ್ಲಾಟ್ಗಳಿಗೆ ವಿಸಿಟ್ ಮಾಡ್ತಿರ್ತೀವಲ್ಲ, ಡೈರೆಕ್ಟ್ ಬಡ್ಡಿಗೆ ಹೋಗುವಂಗ ನೀರು ಬಿಟ್ಬಿಡ್ತಾರೆ. ಎಲ್ಲರ ಹೊಲದಾಗ್ನು ನೋಡ್ರಿ ನೀವು ಮ್ಯಾಕ್ಸಿಮಮ್ ಪೂರ್ತಿ ಆ ಬಡ್ಡಿಗೆ, ಕೆಲವೊಂದಷ್ಟು ಮಂದಿ ಡ್ರಿಪ್ನಲ್ಲಿ ಕೂಡ ನೀರು ಬಿಡ್ತಿರ್ತಾರೆ. ನೀರು ಹೆಂಗೆ ಹಚ್ಚೋದಂದ್ರೆ ಆ ಡ್ರಿಪ್ಪರ್ ಹೋಗಿ ಡೈರೆಕ್ಟ್ ಬಡ್ಡಿಗೆನೇ ಇಡೋದು. ಅಥವಾ ಕೆಲವೊಂದಷ್ಟು ಮಂದಿ ಪೈಪ್ ಹಚ್ಚಿ ಹಚ್ಚಿ ಪ್ರತಿಯೊಂದನ್ನು ಬಡ್ಡಿ ಗಿಡಕ್ಕೆ ಹೋಗಿ ಆ ಪೈಪಿನ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಂತರ ಒಂದೊಂದು ಗಿಡಗಳು ಈಗ ಸಾಕಷ್ಟು ನಾವು ನಿಂಬೆ ಒಂದು ಇಂಡಿ ಭಾಗದಲ್ಲಿ ಸುಮಾರು ಈ ಕ್ಷೇತ್ರ ಭೇಟಿಗಳನ್ನು ಮಾಡಿ ನೋಡಿದಾಗ ಬಹಳಷ್ಟು ಏರಿಯಾದಲ್ಲಿ ಸಿಡಿ ಹೈತಿದ್ದಾವೆ, ಒಣಗಿ ಹೋಗ್ತಾ ಇದಾವೆ ನಿಂಬೆ ಗಿಡಗಳು. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ನೀರಿನ ನಿರ್ವಹಣೆ. ನೀರಿನ ನಿರ್ವಹಣೆ ಬಗ್ಗೆ ಅವರು ಭಾಳ ಚೆನ್ನಾಗಿ ಹೇಳಿದರು, ನಾನು ಭಾಳ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಆದಷ್ಟು ಸುಮಾರು ಏನಪ್ಪ ಅಂದರೆ ನೀವು ಬೋಧ ಏರ್ಸ್ತಿರ್ತಿರಲ್ಲ, ಪ್ರತಿ ವರ್ಷ ಏರ್ತಿರ್ತೀರಿ ಏನಪ್ಪ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಅಥವಾ ಈ ಅಕ್ಟೋಬರ್ ನವಂಬರ್ ಟೈಮ್ದಾಗ ಏನು ಬೋಧ ಏರ್ಸ್ತಿರ್ತಿರಲ್ಲ, ಸ್ವಲ್ಪ ಆ ಟೈಮ್ದಾಗ ನೀವು ಬಡ್ಡಿ ಕಡೆಯಿಂದ ಮನೆ ತೆಗೆದು ಹೊರಗಡೆ ಹಾಕುದಲ್ಲ, ಬಡ್ಡಿ ಕಡೆನ ಸ್ವಲ್ಪ ಮನೆ ಏರ್ಸ್ರಿ. ಕಡಿಮೆ ಅವ್ರು ಹೇಳಿದ್ರು 4 ಫೂಟ್ 5 ಫೂಟ್ ದೂರ ಬಿಟ್ಟ ನೀರು ಬಿಡಬೇಕು ಅಂತೇಳಿ, ಅದು ನಿಜ ಕೂಡ. ಅಟ್ಲೀಸ್ಟ್ ನಿಮ್ಗೆ ಅಷ್ಟು ದೂರ ಆಗ್ಲಿಲ್ಲ, ನಮ್ಗೆ ಅದೆಲ್ಲ ಸರಿ ಅನ್ಸೋದಿಲ್ಲ. ಅವ್ರು ಇರ್ತಾರೆ ಒಂದಷ್ಟು ಜನ ರೈತರು, ಮಿನಿಮಮ್ ಸ್ವಲ್ಪ ಬಡ್ಡಿ ಕಡೆ ನೀವು ಜಾಸ್ತಿ ಮನೆ ಏರ್ಸಿ, ಒಂದು 3 ಫೂಟರ ಅಟ್ಲೀಸ್ಟ್ ಬಡ್ಡಿ ಬಿಟ್ಟು ನೀವು ದೂರ ನೀರು ಬಿಟ್ರಿ ಅಂತಂದ್ರೆ ಆ ಏನ್ ಹೇಳಿದಿಲ್ಲ, ನೀರನ್ನ ಅಥವಾ ಈ ಪೋಷಕಾಂಶಗಳನ್ನ ಹಿರ್ಕೊಳ್ಳುವಂತ ಏನ್ ಬೇರ್ಗಳೇನ್ ಇರ್ತಾವಲ್ಲ ಅವು ಬಡ್ಡಿ ಹತ್ರ ಇರಂಗಿಲ್ಲ, ದೂರ ಇರ್ತಾವ 3 ಅಥವಾ 4-5 ಫೂಟ್ ಗಿಡ ಬಿಟ್ಟನೆ ದೂರ ಇರ್ತಾವ. ನೀವು ಅಲ್ಲಿ ನೀರು ಕೊಟ್ಟಿರಿ ಅಂದ್ರೆ ನೀರು ಚೆನ್ನಾಗಿ ತೊಗೊಳ್ತತಿ. ಈ ಸಿಡಿ ರೋಗ ಅಥವಾ ಈ ಅಂಟರ್ ಬಿಡದ ರೋಗ ಅಂತ ಹೇಳ್ತಿರಲ್ಲ, ಆ ರೋಗವನ್ನ ನಾವು ಆದಷ್ಟು ಕಡಿಮೆ ಮಾಡಬಹುದು. ಆ ನಿಂಬರಿಗೆ ಸಾಹೇಬ್ರದ್ದು ಅವ್ರ ತೋಟಕ್ಕೆ ಹೋಗಿ ನೋಡಿದ್ರಿ ಅಂದ್ರೆ ನೀವು ಬಹಳಷ್ಟು ಈ ಸಿಟ್ರಸ್ ಕ್ಯಾಂಕರ್ ಅಂತ ಹೇಳ್ತೀವಿ ನಾವು, ಚುಕ್ಕೆ ರೋಗ ಎಲ್ಲೂ ಇಲ್ಲೇ ಇಲ್ಲ. ಹೀಗಾಗಿ ನಾ ಅವ್ರ ಅಗಿಗಳು ಏನದ ಅಂದ್ರೆ ಎಲ್ಲ ಕಡೆನೂ ಸೇಲ್ ಆಗ್ತಾವ, ಮತ್ತೆ ಬಹಳ ಚೆನ್ನಾಗಿ ತೋಟವನ್ನು ಮೇಂಟೈನ್ ಮಾಡಿದಾರೆ ಕೂಡ ಅವರು. ಅದಕ್ಕೆ ನೀರನ್ನು ಆದಷ್ಟು ಮಿತವ್ಯವಾಗಿ ಬಳಸಬೇಕು, ಮತ್ತೆ ಸ್ವಲ್ಪ ಬಡ್ಡಿ ಬಿಟ್ಟು ದೂರಕ್ಕನ ನಾವು ಏನಾದರೂ ನೀರು ಬಿಡಬೇಕು. ಸೊ ಇದ್ರ ಜೊತೆಗೆ ಒಂದು ಯಾವ ಒಂದು ಸೀಸನ್ ಈ ನಿಂಬೆ ಅಂತಕ್ಕಂಥದ್ದು ವರ್ಷವಿಡೀ ಏನಪ್ಪ ಅಂದ್ರೆ ಹೂವನ್ನು ಬಿಟ್ಟು ಕಾಯನ್ನು ಆಗ್ತಕ್ಕಂಥ ಒಂದು ಬೆಳೆ. ಬಟ್ ನಮಗೆ ಯಾವ ಸೀಸನ್ದಾಗ ನಾವು ಈ ನಿಂಬೆ ಬೆಳೆಯನ್ನು ತಗೊಂಡ್ರೆ ನಮಗೆ ಹೆಚ್ಚಿಗೆ ಲಾಭದಾಯಕ ಆಗತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಇದರಲ್ಲಿ ಮುಖ್ಯವಾಗಿ 3 ಸೀಸನ್ ಬರ್ತಾವೆ ನಿಂಬೆ ಒಳಗಡೆ. ಒಂದು ಮೃಗಬಹಾರ, ಎರಡನೇದು ಹಸ್ತಬಹಾರ ಅಂತೀವಿ ನಾವು, ಮೂರನೇದು ಅಂಬೆ ಬಾರ್ ಅಂತೇಳಿ. ಈ ಜೂನ್ ಜುಲೈದಾಗ ನಾವೇನಾದ್ರೂ ಈ ಹೂಗಳನ್ನು ತಗೊಂಡ್ರಿ ಅಂದ್ರೆ ಇದಕ್ಕೆ ಮೃಗ ಬಾರ್ ಅಂತ ಇರ್ತದೆ. ನಾವು ಜೂನ್ ಜುಲೈದಾಗ ಹೂ ಇಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅದು ನಮ್ಗೆ ಈ ನವಂಬರ್ ಡಿಸೆಂಬರ್ದೊಳಗಡೆ ಕಾಯಿ ಬರುತ್ತೆ. ಈಗೇನ್ ಪ್ರೆಸೆಂಟ್ ಕಾಯಿ ಬರ್ತಾ ಇದಾವಲ್ಲ ಇವೆಲ್ಲ ಮೃಗ ಬಾರದಾಗ ನಾವು ಹೂ ಹಿಡಿದಂತದ್ದು. ಈ ಟೈಮ್ದಾಗ ನೀವೇನಾದ್ರೂ ಹೂ ಹಿಡಿದ್ರಿ ಅಂದ್ರೆ ಈಗ ತಂಪು ಇರ್ತತಿ, ಜಾಸ್ತಿ ಜನ ನಿಂಬೆಕಾಯಿಯನ್ನು ತಗೊಳ್ಳಲ್ಲ, ಮಾರ್ಕೆಟ್ದಾಗ ರೇಟ್ ಕಡಿಮೆ ಇರುತ್ತೆ. ಈಗೆಲ್ಲ ನೀವು ನಿಂಬೆ ಮಾರ್ಕೆಟ್ ಪ್ರೆಸೆಂಟ್ ಹೋದ್ರಿ ಅಂದ್ರೆ 600 ರೂಪಾಯಿದಿಂದ ಹಿಡಿದು 1500 ಬಿಟ್ಟ ಯಾವ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿರಲ್ಲ ಆ ರೀತಿ ನಿಮಗೆ ರೇಟ್ ಸಿಗುತ್ತೆ. ಬಟ್ ಸ್ವಲ್ಪ ಈ ಒಂದು ಟೈಮ್ದಲ್ಲಿ ಕೂಡ ಈ ಚುಕ್ಕೆ ರೋಗ ಈ ಸಿಟ್ರಸ್ ಕ್ಯಾಂಕರ್ ಅನ್ನೋದು ಕಡಿಮೆ ಬರ್ತತಿ. ಯಾಕಂದ್ರೆ ಈ ಮೃಗ ಬಾರದಾಗ ಸ್ವಲ್ಪ ಜಾಸ್ತಿ ಹೂ ಬಿಡ್ತತಿ. ಯಾಕಂದ್ರೆ ಈಗ ಏಪ್ರಿಲ್ ಮೇದಾಗ ಬಹಳಷ್ಟು ಬಿಸಿಲು ಇರೋದ್ರಿಂದ ನ್ಯಾಚುರಲ್ ಆಗಿ ಗಿಡಗಳು ವಿಶ್ರಾಂತಿಗೆ ಹೋಗಿರ್ತಾವ ಅಂದ್ರೆ ಸ್ಟ್ರೆಸ್ ಆಗಿರ್ತಾವು, ಹೂ ಬಿಡುವಂತ ಚಾನ್ಸಸ್ ಇರುತ್ತೆ. ಬಟ್ ನಮಗೆ ಚಲೋ ರೇಟ್ ಸಿಗಬೇಕು, ಒಳ್ಳೆ ಒಂದು ಮಾರ್ಕೆಟ್ದಾಗ ನಮಗೆ ಹೆಚ್ಚಿನ ಒಂದು ಲಾಭ ಬೇಕಾಗಿತ್ತು ಅಂತಂದ್ರೆ ನಾವು ಹಸ್ತಾಬಾರ್ ಅಂತ ಏನು ಹೇಳ್ತೀವಿ, ಯಾವಾಗಂದ್ರೆ ಅಕ್ಟೋಬರ್ ನವೆಂಬರ್ ಟೈಮ್ದೊಳಗಡೆ ನಾವು ಹೂ ಇಡಿಸ್ಬೇಕು. ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಏನಂದ್ರೆ ಏಪ್ರಿಲ್ ಮತ್ತು ಮೇ ಟೈಮ್ದಲ್ಲಿ ಈ ಕಾಯಿಗಳು ಬರ್ತಾವ. ಏಪ್ರಿಲ್ ಮೇ ಟೈಮ್ದಾಗ ಸಾಕಷ್ಟು ಬಿಸಿಲು ಇರ್ತತಿ, ಆ ಟೈಮ್ದಾಗ ಮಾರ್ಕೆಟ್ನು ಒಳ್ಳೇದಿರ್ತತಿ. ನೀವು ಬ್ಯಾಸಿಗೆ ನೋಡ್ರಿ, ನೀವು ಒಂದು ನಿಂಬೆನ್ ತೊಳಕ್ ಹೋದ್ರಿ ಅಂದ್ರೆ ಸುಮಾರು 5-10 ರೂಪಾಯಿ ಮಟನ್ ಹೋಗ್ತಾವ್ ಮಾರ್ಕೆಟ್ದಾಗ. ಅಟ್ಲೀಸ್ಟ್ ನಿಮಗೆ ಒಂದು 3000 ಮೇಲ್ಬಟ್ಟ ನಿಮಗೆ ಒಂದು ಡಾಗಿ ರೇಟ್ ಸಿಕ್ತು ಅಂತಂದ್ರೆ ನೀವು ಏನು ದ್ರಾಕ್ಷಿ ಒಳಗಡೆ ಖರ್ಚು ಗಿಚ್ಚು ಎಲ್ಲ ತೆಗೆದು ಏನು ಲಾಭ ಬರ್ತೈತಲ್ಲ ಅದಕ್ಕಿಂತ ಡಬಲ್ ಲಾಭ ಬರ್ತೈತಿ. ಈಗ ಹೋದ ವರ್ಷ ಕರೆನ ಟೈಮ್ದೊಳಗಡೆ ನಿಂಬೆ ಒಳಗೆ ಇಂಡಿ ಒಳಗೆ ಸುಮಾರು 15,000 ರೂಪಾಯಿ ಮಟ್ಟ ಒಂದು ಡಾಗ್ ಮಾರ್ತೀವಿ. ಕೆಲವೊಂದಷ್ಟು ರೈತರು 5-6 ಲಕ್ಷ ರೂಪಾಯಿ ಪ್ರತಿ ಒಂದು ಎಕರೆಗೆ ತಗೊಂಡಾರ. ಇವೊಂದು ನಮ್ಮ ದ್ರಾಕ್ಷಿ ದಾಳಂಬೆ ಒಳಗೆ ಕೂಡ ಅಷ್ಟೊಂದು ಲಾಭ ಬರಂಗಿಲ್ಲ ನಮಗೆ. ಬಟ್ ನಿಂಬೆ ಅಂದ್ಬಿಟ್ರೆ ಪೂರ್ತಿ ನೆಗ್ಲೆಕ್ಟ್ ಮಾಡಿಬಿಡುದು, ಭಾಳ ಹಚ್ಚಿಬಿಟ್ರೆ ಒಟ್ಟು ಹೆಂಗಾರ ಬರ್ತೈತಿ ಬಿಡು ಅನ್ನುವಂಥ ಮನಸ್ಥಿತಿ ಭಾಳಷ್ಟು ಜನ ರೈತರಲ್ಲಿದೆ. ಆ ಮನಸ್ಥಿತಿ ಮೊದಲು ಹೋಗಬೇಕು. ನೀವು ನಿಂಬೆಗೆ ತಾರತಮ್ಯ ಎಷ್ಟು ದ್ರಾಕ್ಷಿ ದಾಳಂಬೆಗೆ ಎಷ್ಟು ಖರ್ಚು ಮಾಡ್ತಿರಲ್ಲ, ಬರೀ ಒಂದು 10-20% ನೀವು ಖರ್ಚು ಮಾಡ್ರಿ, ನೀವು 1-2 ಲಕ್ಷ ರೂಪಾಯಿ ಆದಾಯಕ್ಕೆ ಏನು ಕಡಿಮೆ ಇಲ್ಲ. ಅದಕ್ಕೆ ಹಸ್ತಾಬಾರದಾಗ ನೀವು ಬೆಳೆಯನ್ನು ತಗೊಂಡ್ರಿ ಅಂತಂತಂದ್ರೆ ನಿಮ್ಗೆ ಕರೆಕ್ಟ್ ಬ್ಯಾಸಗಿ ಟೈಮ್ಕನ ಈ ಕಾಯಿಗಳು ಬರ್ತವೆ, ಮತ್ತೆ ಇದಕ್ಕೆ ಕಜ್ಜಿ ರೋಗದ ಬಾಧೆನೂ ಕಡಿಮೆ ಇರ್ತದೆ, ಕೀಟ ರೋಗದ ಬಾಧೆನೂ ಕಡಿಮೆ ಇರ್ತದೆ, ನಾವು ಹೆಚ್ಚಿನ ಒಂದು ಆದಾಯನೂ ಗಳಿಸಬಹುದು. ಇನ್ನೊಂದು ಅಂಬೆ ಬಾರ್ ಅಂತೇಳಿ, ಅಂಬೆ ಬಾರ್ ಅಂದ್ರೆ ಯಾವಾಗಂದ್ರೆ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಾವು ಹೂ ಇಡಿಸಿದ್ವಿ ಅಂತಂದ್ರೆ ಜೂನ್ ಜುಲೈ ಟೈಮ್ದಾಗ ನಮ್ಗೆ ಕಾಯಿ ಬರ್ತದೆ. ಅವಾಗ ಅಗೇನ್ ಮಳೆಗಾಲ ಇರ್ತತಿ, ನಮ್ಗೆ ಜಾಸ್ತಿ ದುಡ್ಡು ಮಾರ್ಕೆಟ್ದಾಗ ರೇಟ್ ಸಿಗಂಗಿಲ್ಲ, ಮತ್ತು ಅವಾಗ ಸ್ವಲ್ಪ ಈ ಕಜ್ಜಿ ರೋಗದ ಬಾಧೆನೂ ಕೂಡ ಜಾಸ್ತಿ ಕಂಡು ಬರುತ್ತೆ ನಮಗೆ. ಅದಕ್ಕೆ ಈ ಹಸ್ತಾಬಾರದೊಳಗಡೆ ನಾವು ಏನಾದರೂ ಈ ನಿಂಬೆಯನ್ನು ತೆಗೆದುಕೊಂಡ್ವಿ ಅಂತಂದ್ರೆ ನಾವು ಒಳ್ಳೆಯ ಒಂದು ಪ್ರಾಫಿಟನ್ನು ಗಳಿಸ್ಬೋದು. ಬಟ್ ಒಂದು ಸಮಸ್ಯೆ ಏನಪ್ಪ ಈ ಹಸ್ತಾಬಾರದೊಳಗಡೆ ನಾವು ನಿಂಬೆಯನ್ನು ಇದನ್ನು ಮಾಡಬೇಕು ಅಂತಂತಂದ್ರೆ ಆ ಟೈಮ್ದಾಗ ಮಳೆ ಆಗ್ತಿರ್ತದೆ. ಹಿಂಗಾರು ಮಳೆ ನಮ್ಮಲ್ಲಿ ಹಿಂಗಾರಿ ಬೆಳೆಗಳನ್ನು ನಾವು ಮೇನ್ ಮುಖ್ಯವಾಗಿ ಬೆಳೆಯೋದು. ಹಸ್ತಾ ಬೆಳೆ ಏನಾಗುತ್ತೆ, ಹಿಂಗಾರು ಮಳೆ ಕಂಟಿನ್ಯೂಸ್ ಆಗ್ತಾ ಇರೋದ್ರಿಂದ ನಮಗೆ ನೈಸರ್ಗಿಕವಾಗಿ ವಿಶ್ರಾಂತಿ ಹೋಗಲ್ಲ, ಅಂದರೆ ಗಿಡಗಳು ಸ್ಟ್ರೆಸ್ ಆಗಲ್ಲ. ಈಗ ಈ ವರ್ಷ ಎಸ್ಪೆಷಲಿ ಭಾಳಷ್ಟು ನಿಂಬೆ ಗಿಡಗಳು ಹೂ ಬಿಡ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ನೀವು ಭಾಳಷ್ಟು ಮಂದಿ ಬರ್ತಾರೆ ನಮ್ಮಲ್ಲಿ ಪ್ರತಿ ದಿವಸ. ನಾನು ಇಂಡಿಯೊಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರೋದ್ರಿಂದ ಒಂದು 15-20 ಜನರು ಬರ್ತಾರೆ, ನಿಂಬೆಯಲ್ಲಿ ಸರ್ ನಮಗೆ ಹೂ ಬಿಡ್ತಾ ಇಲ್ಲ ಈ ವರ್ಷ, ಒಟ್ಟ ಏನು ಮಾಡಿದ್ರು ಹೂ ಬಿಡ್ತಾ ಇಲ್ಲ, ಅದನ್ನು ಇದನ್ನು ಔಷಧ ತಂದು ಹೊಡಿತಿರ್ತಾರೋ. ಬಟ್ ಅದಕ್ಕೊಂದು ಟ್ರಿಕ್ ಇರುತ್ತೆ, ಅಂದರೆ ಯಾವ ಟೈಮ್ದಾಗ ನಾವು ಏನು ಮಾಡಿ ಆ ತರ ಮಾಡಿದ್ರೆ ಆಟೋಮೆಟಿಕ್ ಹೂ ಬಿಡುತ್ತೆ. ನೀವು ಔಷಧವನ್ನು ಸಿಂಪರಣೆ ಮಾಡಿ ಬೇರೆಯಿಂದ ಹೊರಗಡೆಯಿಂದ ಟಾನಿಕ್ ಸಿಂಪರಣೆ ಮಾಡಿ ನಾವು ಹೂ ಹಿಡಿಸ್ತೇವೆ ಅನ್ನೋದೆಲ್ಲ ಸುಳ್ಳು ಮಾತು. ಅದಕ್ಕೆ ಏನ್ ಮಾಡ್ಬೇಕು, ಈ ಹಸ್ತಾಭಾರದಲ್ಲಿ ಒಂದು ಸ್ವಲ್ಪ ಹೂ ಬಿಡೋತಕ್ಕಂಥ ಸಾಧ್ಯತೆ ಕಡಿಮೆ ಇರ್ತೈತಿ. ಅದನ್ನ ಹೂ ಹಿಡಿಸ್ಬೇಕಂದ್ರೆ ನಾವು ಸಿಸ್ಟಮೆಟಿಕ್ ಆಗಿ ಇದನ್ನ ಮಾಡ್ಬೇಕು. ಯಾಕಂದ್ರೆ ಈ ಯಾವಾಗಂದ್ರೆ ಈಗ ಸೆಪ್ಟೆಂಬರ್ ತಿಂಗಳ ಒಳಗಡೆ ನಮಗಿನ್ನ ಹಿಂಗಾರಿ ಮಳೆಗಳ ಜಾಸ್ತಿ ಆಗ್ತಿರ್ತಾವ, ಅವಾಗ ಗಿಡಕ್ಕೆ ಸ್ಟ್ರೆಸ್ ಆಗಂಗಿಲ್ಲ. ಆ ಟೈಮ್ದಾಗ ಏನ್ ಮಾಡ್ಬೇಕು, ಸೈಕೋಸಿಲ್ ಅಂತೇಳಿ ಒಂದು ಕೆಮಿಕಲ್ಸ್ ಬರುತ್ತೆ, ಗ್ರೋತ್ ರಿಟಾರ್ಡೆಂಟ್ ಅಥವಾ ಅದಕ್ಕೆ ಲಿಯೋಸಿನ್ ಅಂತ ಕರಿತಿರೋ, ಅದನ್ನ 2 ml 1 liter ನೀರಿಗೆ ಹಾಕಿ 2 times 15 days ಅಂತರ ಕೊಟ್ಟು 2 times ಸ್ಪ್ರೇ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಯಾವಾಗ ಮಾಡ್ಬೇಕು, ಸೆಪ್ಟೆಂಬರ್ 1ನೇ ವಾರ ಮತ್ತೆ ಕೊನೆ ವಾರದಲ್ಲಿ ನೀವು ಇದನ್ನ ಸಿಂಪರಣೆ ಮಾಡಿದೆ ಅಂದ್ರೆ ಸ್ವಲ್ಪ ಗ್ರೋತ್ ಸ್ಟಾಪ್ ಆಗ್ತತಿ. ಆ ನಂತರ ಏನ್ ಮಳೆ ಆಗುವ ಹಾಗಂತ ನಾವು ಸ್ಟ್ರೆಸ್ ಮಾಡಕ್ ಆಗಲ್ಲ. ಮಳೆ 1 time ಕಡಿಮೆ ನಿಂತು ಅಂದ್ರೆ ಈ ಅಕ್ಟೋಬರ್ 15 ನಂತರ ಮಳೆ ಆಗೋದು ಬಹಳ ಕಡಿಮೆ ಆಗ್ಬಿಡ್ತದೆ. ಮಳೆ ನಿಂತು ಅಂದ್ರೆ ನಿಂಬಿ ಒಳಗಡೆ ಯಾರ್ಯಾರು ನಿಂಬಿ ಬೆಳೆಗಾರದ್ರಿ, ನೀರ್ ಬಿಡುದು ಇಮಿಡಿಯೇಟ್ ಸ್ಟಾಪ್ ಮಾಡಿಬಿಡ್ಬೇಕು ನೀವು. ಯಾಕಂದ್ರೆ ಒಂದು ಕನಿಷ್ಠ ಪಕ್ಷ ಒಂದು 4 ವಾರ ಆದ್ರೂ ನೀವು ನಿಂಬಿಗೆ ನೀರ್ ಬಿಡುದು ಬಿಟ್ಬಿಡ್ರಿ. ಅವಾಗ ಏನಾಗತ್ತೆ, ಪೂರ್ತಿ ಗಳಗಳ ಅಂದ್ರೆ ಅವಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ. ಅಲ್ಲಿ 4 ವಾರ ನೀರ್ ಬಿಡುದು ಬಿಟ್ಟು ಆ ನಂತರ ಇಮಿಡಿಯೇಟ್ ಚೆನ್ನಾಗಿ ಅವಕ್ಕೆ ಸ್ವಲ್ಪ ನೀರ್ ಕೊಡ್ರಿ, 2 days ಕಂಟಿನ್ಯೂಸ್ ಆಗಿ ನೀರ್ ಕೊಟ್ರಿ ಅಂತಂದ್ರೆ ಪಲೌಡ್ ಬಾಯ್. ಈಗೇನ್ 2 times ನೀವು ಲಿಯೋಸಿನ್ ಸ್ಪ್ರೇ ಮಾಡಿರ್ತೀರಿ, 2 ml 1 liter ನೀರ್ಗೆ ಹಾಕಿ 4 ವಾರದನ್ನ ಸ್ಟ್ರೆಸ್ ಮಾಡಿ ಆ ನಂತರ ಏನ್ ನೀರ್ ಬಿಟ್ಟಿರ್ತಿರಲ್ಲ, ನೀರ್ ಬಿಟ್ಟು ಅಲ್ಲಿ ಅಗತಿ ಮಾಡಿರ್ತಲ್ಲ, ಚೆನ್ನಾಗಿ ಗೊಬ್ಬರ ಗಿಬ್ಬರ ಹಾಕ್ರಿ, ಸಾವಯವ ಗೊಬ್ಬರವನ್ನು ಹಾಕಿ ನಂತರ ಇದೇನ್ ಸಿಟ್ರಸ್ ಸ್ಪೆಷಲ್ ಅಂತೇಳಿ ಬರ್ತೈತಲ್ಲ, ಇದನ್ನ ಏನ್ ಹೊಸ ಗ್ರೋತ್ ಬರಕ್ ಸ್ಟಾರ್ಟ್ ಆಗ್ತತಲ್ಲ ನೆಕ್ಸ್ಟ್ ನೀರ್ ಕೊಟ್ಟಿಂದ, ಆ ಗ್ರೋತ್ ಆಗುವಂತ ಟೈಮ್ದಾಗ ಈ ಸಿಟ್ರಸ್ ಸ್ಪೆಷಲ್ ಅಂತಕ್ಕಂಥದನ್ನ 1 liter ನೀರಿಗೆ 5 grams ಅಂದ್ರೆ 100 ಗಿಡಗಳು ಇದ್ವು ಅಂತಂದ್ರೆ 1 kg ಅಷ್ಟು ಬೇಕಾಗ್ತತಿ. ಇದು ಏನ್ ಬಹಳ ಕಾಸ್ಟ್ಲಿ ಏನಿಲ್ಲ, ಇದು ಇಲ್ಲಿ ಲೋಕಲ್ ರೈತರಿಗೆ ಸಿಗುದಿಲ್ಲ ಅಂತೇಳಿ ನಾವು ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಯಾರು ಮಾಡಿ ಕೊಡ್ತಾ ಇದೀವಿ. ಇದನ್ನ ಒಂದು ಬ್ಯಾರಲ್ಗೆ ಒಂದು ಕೆಜಿ ಅಷ್ಟು ಹಾಕ್ಬೇಕು, ಒಂದು 15-20 ನಿಂಬೆಹಣ್ಣು ಏನು ರಸ ಹಾಕ್ಬೇಕು ಒಂದು ಬ್ಯಾರಲ್ಗೆ, ಒಂದು 5-10 ಶಾಂಪು ಚಿಟ್ಟನ್ನ ಚೆನ್ನಾಗಿ ನೀರಾಗ ಕಲಿಸಿ ಹಾಕಿ ಒಂದು 15 days ಅಂತರದಾಗ 2 times ಸ್ಪ್ರೇ ಮಾಡ್ರಿ. ಒಳ್ಳೆ ಒಂದು ಹೂ ಹಿಡಿತೈತಿ, ಹೂನು ಹಿಡಿತೈತಿ. ಹೂ ಹಿಡಿದಂತ ಏನು ಸಣ್ಣ ಕಾಯಿ ಆಗ್ತಿರ್ತಾವಲ್ಲ, ಕಾಯಿ ಕೂಡ ನಿಮ್ಗೆ ದೊಡ್ಡ ಸೈಜಿಗೆ ಬರ್ತಾವ, ಒಳ್ಳೆ ರಚಿನ್ ಬರ್ತಾವ, ನಿಮ್ಗೆ ಏಪ್ರಿಲ್ ಮೇ ಟೈಮ್ದಾಗ ಒಂದು ಒಳ್ಳೆ ಇಳುವರಿ ಬರ್ತದೆ. ಈ ರೀತಿ ಮಾಡಿದ್ರೆ ಮಾರ್ಕೆಟ್ದಾಗ ನಿಮ್ಗೆ ಡಿಮ್ಯಾಂಡೂ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನೀವು ಹಸ್ತಾಭಾರದಾಗ ಏನಾದ್ರು ನಿಂಬೆಹಣ್ಣು ಹಿಡಿದ್ರೆ ಅಂದ್ರೆ ಇದರಿಂದ ಒಳ್ಳೆ ಲಾಭವನ್ನು ಮಾಡ್ಕೋಬಹುದು. ಅದೇ ನೀವು ಅಂಬೆ ಬಾರ್ದಾಗ ಹಿಡಿದ್ರೆ ಅಂದ್ರೆ ಜೂನ್ ಜುಲೈದಾಗ ಬರ್ತತಿ, ಅವಾಗ ಈ ಕಜ್ಜಿ ರೋಗ ಸಿಟ್ರಸ್ ಕ್ಯಾಂಕರ್ ಅಂತ ಕರಿತೀವಲ್ಲ, ಇದರದ ಒಂದು ಹಾವಳಿ ಜಾಸ್ತಿ ಇರುತ್ತೆ. ಅದಕ್ಕೆ ಆದಷ್ಟು ಹಸ್ತಾಭಾರದಾಗ ನೀವು ಬೆಳೆಯನ್ನು ತಗೊಳಕ ಮ್ಯಾಕ್ಸಿಮಮ್ ಟ್ರೈ ಮಾಡ್ರಿ. ಮತ್ತೆ ಈ ಒಂದು ನಿಂಬೆ ಬೆಳೆಗೆ ಸಂಬಂಧಪಟ್ಟಂಗ ಕೀಟ ಮತ್ತು ರೋಗಗಳ ಬಗ್ಗೆ ಹೇಳುವುದಾದ್ರೆ ಪ್ರಮುಖವಾಗಿ ರೋಗಕ್ಕೆ ಬಂದ್ಬಿಡೋದು ನಾವು. ಯಾಕಂದ್ರೆ ಬಹಳಷ್ಟು ರೈತರು ಹೇಳಿದ್ನಲ್ಲ ಅನ್ಅಟೆಂಡೆಡ್ ಆಗಿ, ನಿಂಬರ್ಗಿ ಸಾಹೇಬರು ಬಹಳ ಚಂದ ಹೇಳಿದ್ರು, ಅವರು ಹೊಲದಾಗ ನಿಂಬೆ ಗಿಡ ಹಚ್ಚಿ ಊರಾಗ ಕುಂತ್ರೆ ನಿಂಬೆಹಣ್ಣು ಯಾವತ್ತೂ ಬರಂಗಿಲ್ಲ. ಸ್ವಲ್ಪ ಅದಕ್ಕೆ ತಕ್ಕಂಗೆ ಸ್ವಲ್ಪ ನೀವು ಮಿನಿಮಮ್ ಮೇಂಟೆನೆನ್ಸ್ ಮಾಡಿದ್ರು ಕೂಡ ನೀವು ಬಂದೇ ಬರುತ್ತೆ. ಅದು ಒಂದೇದು ನೀರಿಂದು. ಈಗ ಮುಖ್ಯವಾದ ಸಮಸ್ಯೆ ಏನಂದ್ರೆ ಈ ಸಿಟ್ರಸ್ ಕ್ಯಾಂಕರ್ ಅಂತ ಇತ್ತು ಅಥವಾ ಚುಕ್ಕೆ ರೋಗ, ಇದು ಯಾವ ರೀತಿ ಬರುತ್ತೆ, ನೀವು ಎಲೆಗಳ ಮೇಲ್ಗಡೆ ನೀವು ಬೇಕಾದ ಏನು ವಿಜಯಪುರ ಜಿಲ್ಲೆ ಒಳಗೆ ಬೆಳೀತಾರಲ್ಲ, 100% ಹೇಳ್ತೀನಿ ನಾನು, ಒಂದು 70-80% ರೈತರು ಹೊಲದಾಗ ಇದ್ರ ಪ್ರಾಬ್ಲಮ್ ಇದೇ ಇರ್ತದೆ ಸ್ವಲ್ಪ ಪ್ರಮಾಣ ಆದ್ರೂ. ಯಾವ ರೀತಿ ಇರುತ್ತೆ ಅಂದ್ರೆ ಎಲೆ ಮೇಲ್ಗಡೆ ಮೊದಲು ಸ್ಟಾರ್ಟಿಂಗ್ ಬರುತ್ತೆ, ಸಣ್ಣಗ ಚುಕ್ಕೆ ತರ ಆಗುತ್ತೆ, ಚುಕ್ಕೆ ತರ ಬಂದ್ಬಿಟ್ಟು ಅದ್ರ ಸುತ್ತ ಹಳದಿ ಕಲರ್ ಆಗುತ್ತೆ. ನಂತರ ನೀವು ಹಂಗ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಲಿಲ್ಲ ಅಂದ್ರೆ ಅವತ್ತು ಬೆಳ್ಕೊಂತ ದೌಡ್ ಹಾಕೋಂತ ಹೋಗ್ತತಿ, ಎಲೆ ಮೇಲ್ಗಡೆ ಎಲ್ಲ ಒಂಥರ ರಸ್ಟ್ ಬಂದಂಗ ಜಾಸ್ತಿ ಹಾಕೋಂತ ಹೋಗ್ತತಿ. ನಂತರ ಬರ್ಬರ್ತಾ ಏನಾಗುತ್ತೆ, ಕಾಂಡಗಳಿಗೆ ಬರ್ತದೆ, ಕಾಂಡಗಳಿಗೆ ಬಂದು ಗಟ್ಟಿ ಆದಂಗ ಆಗ್ತತಿ, ಹುಣ್ಣಾದಂಗ ಆಗ್ತದೆ. ನಂತರ ನೀವು ಏನಾದ್ರು ಹಣ್ಣಾಗೋ ಟೈಮ್ದಾಗ ಬಂತು ಅಂದ್ರೆ ಹಣ್ಣಿನ ಮ್ಯಾಗೆಲ್ಲ ಚುಕ್ಕಿ ಚುಕ್ಕಿ ಚುಕ್ಕಿ ಚುಕ್ಕಿ ಕಣಕ್ ಸ್ಟಾರ್ಟ್ ಮಾಡ್ತದೆ. ಆ ರೀತಿ ಚುಕ್ಕೆ ಬಂತು ಅಂದ್ರೆ ಮಾರ್ಕೆಟ್ದಾಗ ಅಂತಂದ್ರೆ ಡಿಮ್ಯಾಂಡ್ ಎಲ್ಲ ಹೋಗ್ಬಿಡ್ತದೆ. ಯಾರು ನೀವು 1000 rupees ತಗೊಳೋರು ಅದನ್ನ 500 rupees ಯಾರು ಮಾತಾಡ್ಸಂಗಿಲ್ಲ. ನೀವು ಅದು ನೀವು ಅದನ್ನೇನಾದ್ರು ಇದೇನು ಭಾಳ ಬರಂಗಿಲ್ಲ ಅಂತ ಬಿಟ್ಟರೆ ಅಂದ್ರೆ ಭಾಳಷ್ಟು ನಿಮ್ಗೆ ಹಾನಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಯಾವಾಗ ಸ್ಟಾರ್ಟಿಂಗ್ ಇರುತ್ತಲ್ಲ ಅವಾಗಲೇ ನೀವು ಔಷಧ ಸಿಂಪರಣೆ ಮಾಡ್ಬೇಕು. ಔಷಧ ಸಿಂಪರಣೆ ಮಾಡೋದಾದ್ರೆ ಯಾವ ಔಷಧ ಸಿಂಪರಣೆ ಮಾಡ್ಬೇಕು, ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗ, ಇದಕ್ಕೆ ಸ್ಟ್ರೆಪ್ಟೋಸೈಕ್ಲಿನ್ ಸಲ್ಫೇಟ್ ಅಂತೇಳಿ ಸಿಗುತ್ತೆ ಅಥವಾ ಬ್ಯಾಕ್ಟೀರಿಯಾ ನಾಶಕ, 1/2 gram 1 liter ನೀರಿಗೆ. ಇದ್ರ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಅಥವಾ ಬ್ಲೂ ಕಾಪರ್ ಅಂತ ಕರಿತಿರಲ್ಲ, ಅದನ್ನು 3 grams 1 liter ನೀರಿಗೆ ಹಾಕಿ 2 times ಸಿಂಪರಣೆ ಮಾಡ್ರಿ. ನೀವು ಸಾಕು 15 days ಅಂತರದಲ್ಲಿ 2 times ಸಿಂಪರಣೆ ಮಾಡಿದ್ರೆ ಈ ಒಂದು ಕೀಟ ಈ ರೋಗವನ್ನು ಹತೋಟಿ ಮಾಡಬಹುದು. ಇದ್ರ ಜೊತೆಗೆ ಇದು ಬರಕ್ಕೆ ಇನ್ನೊಂದು ಕಾರಣ ಅಂದ್ರೆ ಈಗ ನಾವು ಅಂಬೆ ಬಾರ್ದಾಗ ಜಾಸ್ತಿ ಬರ್ತದೆ ಅಂದ್ರೆ ಬಹಳಷ್ಟು ಜನ ರೈತರು ಈ ಕೆನಾಫಿ ಅಂತೇನೋ ನೆಲಕ್ಕೆ ಹತ್ತು ಮಟನ್ ಬಿಟ್ಬಿಟ್ಟಿರ್ತಾರೆ, ಅವ್ನು ಏನ್ ಕಟ್ಟು ಮಾಡಂಗಿಲ್ಲ. ನೆಲಕ್ಕೆ ಹತ್ತು ಹಂಗೆ ಎಲಿ ಇತ್ತು ಅಂತಂದ್ರೆ ಏನಾಗುತ್ತೆ, ಮುಂಗಾರು ಮಳೆ ಬಂದು ಏನು ಬೀಳ್ತತ್ತಿಲ್ಲ, ಬಿದ್ದು ಈ ಮಳೆ ಹನಿಗಳು ಬಿದ್ದು ಭೂಮಿಗೆ ಟಚ್ ಆಗಿ ಹೊಳೆ ಏನು ಎಲೆ ಮೇಲ್ಗಡೆ ಬಿದ್ದು ಅಂತಂದ್ರೆ ಅವಾಗ ಕೂಡ ಇದು ಆ ಎಲೆಗಳಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಬುಡುಗಡೆ ಏನೇನು ಇರ್ತಾವಲ್ಲ ಆ ಬ್ರಾಂಚಸ್ ಕಟ್ ಮಾಡಿ ಮಿನಿಮಮ್ ಒಂದು 2-3 feet ಆದರೂ ಭೂಮಿ ಬಿಟ್ಟು ಎತ್ತರಕ್ಕೆ ನೀವು ಸ್ವಲ್ಪ ಕೆನಾಪಿ ಮೇಂಟೈನ್ ಮಾಡ್ರಿ. ನಂತರ ಒಂದು ಸುರುಳಿ ಪೂಚಿ ಕೀಟ ಬರುತ್ತೆ ಇದರಲ್ಲಿ. ಆ ಸುರುಳಿ ಪೂಚಿ ಕೀಟ ಏನಪ್ಪ ಏನು ಹೊಸ ಚಿಕ್ರ ಬರಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಬರುತ್ತೆ. ಎಲೆ ಮೊದಲು ಎಲೆ ಕೆಳಗಡೆ ಭಾಗದಲ್ಲಿ ಹಾವಿನ ಗಿರಿ ಹಂಗ ಬರಕ್ ಸ್ಟಾರ್ಟ್ ಮಾಡ್ತೈತಿ ಹೊಸ ಚಿಗ್ರ ಬಂದಾಗ. ಬರ್ಬರ್ತಾ ಬರ್ಬರ್ತಾ ಎಲೆ ಎಲ್ಲ ಮುದುಡ್ಕೊಂಡು ಬಿರ್ಸಾಗಕ್ಕೆ ಸ್ಟಾರ್ಟ್ ಮಾಡ್ತತಿ. ಆನಂತರ ಬಹಳ ಸಿವಿಯರ್ ಆಯ್ತಂತಂದ್ರೆ ಒಣಗಿ ಹೋಗ್ಬಿಡ್ತದೆ. ಆ ರೀತಿ ಆ ಸುಳಿಪುಚಿ ಕೀಟನು ಕೂಡ ಈ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗವನ್ನ ಹೆಚ್ಚಿಗೆ ಮಾಡ್ತೈತಿ. ಇದು ಸಿಟ್ರಸ್ ಕ್ಯಾಂಕರ್ ಅನ್ನ ಸ್ಪ್ರೆಡ್ ಮಾಡಕ್ ಅದು ಒಂದು ಪ್ರಮುಖವಾದಂತ ಕಾರಣ. ಆದಷ್ಟ ಆ ಸುಳಿಪುಚಿ ಕೀಟವನ್ನು ಕೂಡ ನೀವು ಹತೋಟಿ ಮಾಡೋದು ಬಹಳ ಇಂಪಾರ್ಟೆಂಟ್. ಮೊದಲ ಏನು ಹೊಸ ಚಿಗರ್ ಬಂದಾಗನ ಆ ಸುಳಿಪುಚಿ ಕೀಟ ಹತೋಟಿ ಮಾಡ್ಬೇಕಂದ್ರ ಈ ಇಮಿಡಾಕ್ಲೋಪಿಡ್ ಅಂತೇಳಿ ಒಂದು ಬರುತ್ತೆ, ಅದನ್ನ 0.5 ml ಒಂದ್ ಲೀಟರ್ ನೀರಿಗೆ, ಅಥವಾ ಥಯೋಮಿಥಾಕ್ಸಾಮ್ ಅಕ್ಟ್ರ ಅಂತೇಳಿ ಬರುತ್ತೆ ಅದನ್ನು ಕೂಡ 0.3 gram, ಅಥವಾ ಸೈಂಟ್ರಿನಿಲಿಪ್ರೋಲ್ ಅಂತ ಬರುತ್ತೆ ಹೊಸ ಕೆಮಿಕಲ್ಸ್, ಅದನ್ನು ಕೂಡ ಒಂದು 0.5 ml ಒಂದ್ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರಿ ಅಂದ್ರ ಈ ಸುಳಿಪುಚಿ ಕೀಟವನ್ನು ಹತೋಟಿ ಮಾಡಬಹುದು ನಾವು. ಆ ಸುಳಿಪುಚಿ ಹತೋಟಿ ಮಾಡಿದ್ರೆ ಈ ಬ್ಯಾಕ್ಟೀರಿಯಲ್ ಕ್ಯಾಂಕರ್ಸ್ ಅನ್ನ ಜಾಸ್ತಿ ಸ್ಪ್ರೆಡ್ ಆಗದಂಗ್ ಕೂಡ ನಾವು ತಡೆಗಟ್ಟಬಹುದು. ಇದು ಒಂದನೇದು, ಮತ್ತು ಬಹಳ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಬಹಳ ಸಿವಿಯರ್ ಆಗಿ ಎಫೆಕ್ಟ್ ಆಗಿತ್ತು ಗಿಡಗಳಂದ್ರೆ ಇದನ್ನ ಒಂದು 3-4 ಟೈಮ್ ಮಾಡಬೇಕು, ಒಂದ ಟೈಮಕ್ಕೆ ಹತೋಟಿ ಆಗಲ್ಲ, ಯಾಕೆ ಬಹಳ ಆಳವಾಗಿ ಹೋಗಿರ್ತೈತಿ. ಎರಡನೇ ಪ್ರಮುಖ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ಸಿಡಿ ಹೈದು. ಈ ವರ್ಷ ಅಂತ ಬಹಳಷ್ಟು ಏರಿಯಾದಾಗ ನಾವು ನೋಡ್ತಾ ಇದ್ದೀವಿ, ಕೆಲವೊಂದಷ್ಟು ಏರಿಯಾದಾಗ ಏನಂದ್ರೆ ಇಡೀ ತೋಟವನ್ನ ನಾವು ಜಿಸಿಬೇತ್ ಕಿಚ್ಚಿ ಒಗಿತಾ ಇದಾರೆ. ಯಾಕಂದ್ರೆ ವರ್ಷ ವರ್ಷ ಒಂದು 10-15 ಗಿಡಗಳ ಹಂಗ ಸಿಡಿ ಹಾಯ್ತಾನೆ ಇರ್ತಿರ್ತಾವ. ಅದಕ್ಕೆ ಬಹಳಷ್ಟು ಜನ ರೈತರು ಬರ್ತಾರೆ ನಮ್ಮಲ್ಲಿ. ಅದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ ನೀರಿನ ಮ್ಯಾನೇಜ್ಮೆಂಟ್. ನೀರಿನ ಮೇಂಟೆನೆನ್ಸ್ ಒಂದು ನಿಂಬಿ ಒಳಗೆ ತಿಳಿಯಿತು ಅಂತಂದ್ರೆ ಈ ಎಲ್ಲ ರೋಗಗಳಿಂದ ನೀವು ಅದನ್ನು ದೂರ ಇಡಬಹುದು. ಏನ್ ಮಾಡ್ತೀರಿ, ಡೈರೆಕ್ಟ್ ಬಡ್ಡಿಗೆ ಬಿಡಕ್ ಸ್ಟಾರ್ಟ್ ಮಾಡಿದ್ರಿ, ಬಡ್ಡಿಗೆ ಹತ್ತುವಂಗ ನೀರ್ ಹೊಂಟು ಅಂದ್ರೆ ಸಿಡಿ ಹಾಕಿ ಸ್ಟಾರ್ಟ್ ಆಗ್ತೈತೆ. ಈ ಸಿಡಿ ಹಾಯಕ ಪ್ರಮುಖವಾಗಿ 3 ಕಾರಣಗಳಿರ್ತಾವ. ಒಂದು, ನೀವು ಡೈರೆಕ್ಟ್ ಬಡ್ಡಿಗೆ ಹತ್ತುವಂಗ ನೀರ್ ಬಿಡುದು, ಮತ್ತ ಭೂಮಿಯಲ್ಲಿ ಈ ಸಿಲಿಂಡರ್ ಪ್ರಮಾಣ, ಈ ಪೈಟಪ್ತರ ರೂಟ್ರಾಟ್ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗತ್ತೆ. ನಂತರ ಕೆಲವೊಂದಷ್ಟು ಅರ್ಧ ಗಿಡ ಒಣಗಿರ್ತತಿ, ಅರ್ಧ ಗಿಡ ಚೆನ್ನಾಗಿರ್ತತಿ. ಆ ಅರ್ಧ ಗಿಡ ಒಣಗಿರ್ತದೆ, ಅದನ್ನ ಏನ್ ಮಾಡ್ತೀರಿ, ಕೊಡ್ಲಿ ತಗೊಂಡು ಹೊಡೆದ್ ಬಿಡ್ತಾರೆ, ಬಿರ್ಸಿರ್ತೈತೆ ಅಂತೇಳಿ. ಕೊಡ್ಲಿ ತಗೊಂಡು ಹೊಡೆ ಅಂತ ಹೆಂಗ್ ಬೇಕಾದ್ರೆ ಸೀಳು ಬಿಡ್ತದೆ, ಅಥವಾ ಒಂದು ಬ್ರಾಂಚ್ ಒಣಗಿರ್ತತಿ, ಅದನ್ನ ಕೊಡ್ಲಿ ತಗೊಂಡು ಹೊಡೆದ್ರಿ ಅಂದ್ರೆ ಸೀಳು ಬಿಡ್ತದೆ, ಸೀಳು ಬಿಡ್ತತಿ, ಅದನ್ನ ಹಂಗ ಬಿಟ್ಟು ಬಿಡ್ತೀರಿ. ಅದ್ರ ಮುಖಾಂತರ ಏನಾಗತ್ತೆ, ಈ ಫಂಗಸ್ ಎಲ್ಲ ಅಟ್ಯಾಕ್ ಆಗಿ ಮತ್ತೆ ಇಡೀ ಗಿಡನ ಒಂದ್ಕೋತ ಬಂದ್ಬಿಡ್ತದೆ. ಮತ್ತೆ ಯಾವುದೇ ರೀತಿ ಅದ್ರ ಮೇಂಟೆನೆನ್ಸ್ ಮಾಡಂಗಿಲ್ಲ, ಸರಿಯಾದ ಅದಕ್ಕೆ ಪೋಷಕಾಂಶಗಳನ್ನು ಒದಗಿಸಂಗಿಲ್ಲ, ಅದಕ್ಕೆ ಅದು ವರ್ಷ ವರ್ಷ ಜಾಸ್ತಿ ಆಗುತ್ತೆ. ಮತ್ತೆ ನೀರ್ ಏನಾಗಿರ್ತತಿ, ಕೌಲಿ ಮಾಡ್ಕೊಂಡು ಬಿಟ್ಟಿರ್ತಾರೋ ಆ ಗಿಡದಾಗಿಂತ ನೀರ್ ಹರಿದು ಮತ್ತೆ ಮುಂದಿನ ಗಿಡಕ್ಕೆ ಹೋಗ್ಬಿಡ್ತದೆ. ನೀರಿನ ಮುಖಾಂತರ ಕೂಡ ಅದು ಇಲ್ಲಿ ಮಣ್ಣಿನೊಳಗೆ ಇರ್ತತಿ, ಅದು ಹರ್ಕೊಂಡು ಹೋಗಿ ನೆಕ್ಸ್ಟ್ ಗಿಡಕ್ಕೆ ಹೋಗುವಂತ ಸಾಧ್ಯತೆನೂ ಇರುತ್ತೆ. ಅದಕ್ಕೆ ಇವನ್ನೆಲ್ಲ ಮೊದಲು ಮ್ಯಾನೇಜ್ ಮಾಡ್ಬೇಕು. ಯಾವ ರೀತಿ ಅಂತಂದ್ರೆ, ಮೊದಲು ನೀರನ್ನ ಆದಷ್ಟು ಗಿಡ ಬಿಟ್ಟು ದೂರ ಬಿಡಕ್ ಪ್ರಯತ್ನ ಮಾಡಿ, ಒಟ್ಟ ಬೆಡ್ಡಿಗೆ ಹತ್ತುವಂಗ ಮಿನಿಮಮ್ ಬಿಡಲೇಬಾರ್ದು. ಮತ್ತೆ ಮುಂಚಿತವಾಗಿ ಏನ್ ಮಾಡ್ರಿ, ಚೆನ್ನಾಗಿ ಅಗತಿ ಮಾಡಿ ನೀವೇನ್ ತಿಪ್ಪೆ ಗೊಬ್ಬರ ಹಾಕ್ತಿರ್ತೀರಲ್ಲ, ಆ ಟೈಮ್ನಲ್ಲಿ ತಿಪ್ಪೆ ಗೊಬ್ಬರ ಈ ಜೊತೆಗೆ ಪ್ರತಿ ಒಂದು ಎಕರೆಗೆ ಒಂದ್ 2 quintal ಅಷ್ಟು ಬೇವಿನ ಹಿಂಡಿ ನಮ್ಮ ಇಲ್ಲಿ ಇಟ್ಟಳಿ ಪಾರ್ಮ್ನಲ್ಲಿ ನಿಮಗ ಟ್ರೈಕೋಡರ್ಮಾ ಅಂತ ಹೇಳಿ ಸಿಗುತ್ತೆ. ಟ್ರೈಕೋಡರ್ಮಾ ಒಂದು 3 kg, ಒಂದು ಸಿಡೋಮೋನಾಸ್ ಅಂತ ಹೇಳಿ ಸಿಗುತ್ತೆ ಬ್ಯಾಕ್ಟೀರಿಯಾ, ಅದೊಂದು 3 kg. ಇದ್ರ ಜೊತೆಗೆ ಕೆಲವೊಂದಷ್ಟು ಭಾಗದಲ್ಲಿ ಈ ನಿಮ್ಯಾಟೋಡ್ ಜಂತುಳ ಅಂತ ಏನ್ ಹೇಳ್ತೀವಲ್ಲ, ಅದರ ಬಾಧೆಯನ್ನು ಕೂಡ ಕಂಡು ಬರ್ತಾ ಇದೆ ನಿಮ್ಮ. ಅದು ಒಂದು ಸಿಡಿ ಆಯಕ್ ಪ್ರಮುಖವಾದಂತ ಕಾರಣ. ಅದಕ್ಕೆ ನಮ್ಮ ಸಾವಯವ ಕೃಷಿ ಸಂಸ್ಥೆಯಲ್ಲಿ ಪೆಸಿಲೋಮೈಸಸ್ ಲಿಲಿಯಾನ್ಸನ್ಸ್ ಅಂತೇಳಿ ಒಂದ ಪುಡಿ ಸಿಗುತ್ತೆ, ಇವುಗಳನ್ನ ತಿಪ್ಪೆ ಗೊಬ್ಬರದಾಗ ಕಲಿಸಿ ಚೆನ್ನಾಗಿ ಒಂದ್ 10-15 ಮೊದಲ ಕಲಿಸಿಡ್ರಿ. ನಂತರ ನೀವು ಏನ್ ಅಗತಿ ಮಾಡಿ ಹಾಕ್ತಿರ್ತಿರ್ಲ ಆ ಟೈಮ್ ಎಲ್ಲಾ ಗಿಡಗಳಿಗೆ ಹಾಕ್ರಿ. ಈ ಸಿಡಿ ಆಯ್ತಕ್ಕಂಥ ಸಮಸ್ಯೆಗಳನ್ನ ಮುಂಬರದಲ್ಲಿ ಕಡಿಮೆ ಮಾಡಬಹುದು ನೀವು. ಪ್ರಿಕಾಷನರಿ ಮೆಜರ್ಸ್ ಆಲ್ರೆಡಿ ಒಂದ್ ಟೈಮ್ ಬಂದಿತ್ತು ಅಂತಂದ್ರೆ ಇದು ಸಿಡಿ ಆಯ್ದು ಒಣಗುವಂತದ್ದು, ಅವಾಗ ಏನ್ ಮಾಡ್ಬೇಕು, ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂತೇಳಿ ಬರ್ತೈತಲ್ಲ, ಇದನ್ನ 3 gram 1 liter ನೀರಿಗೆ ಪ್ಲಸ್ ಅದರ ಜೊತೆಗೆ ಕಾರ್ಬನ್ ಡೈಜಿಯಂ ಈ ಬಾವಿಸ್ಟಿನ್ ಅಂತೀವಲ್ಲ ನಾನು, ಅದನ್ನ 1 gram ಇವನ್ನ ಎರಡೂ ಚೆನ್ನಾಗಿ ನೀರಲ್ಲಿ ಕಲಿಸ್ಬಿಟ್ಟು, ಒಂದ್ ಬ್ಯಾರಲ್ ಕಾದ್ರೆ ಅದೊಂದು 1/2 kg, ಇದೊಂದು 200 gram ಬಾವಿಸ್ಟಿನ್, 1/2 kg ಸಿಒಸಿನ ಒಂದ್ ಬ್ಯಾರಲ್ ಕಲಿಸ್ರಿ. ಎಲ್ಲೆಲ್ಲಿ ಸಿಡಿ ಹಾಯಕತ್ತವಲ್ಲ ಗಿಡಗಳು, ಅದಕ್ಕೆ ಮತ್ತೆ ಅದ್ರ ಸುತ್ತಮುತ್ತಲಿನ ಗಿಡಗಳಿಗೆ ಸುಮಾರು 5-6 liter ನೀರ್ ಬಡ್ಡಿಗೆ ತಪ್ಪ ತಪ್ಪ ಅನ್ನಂಗ ಬಡ್ಡಿ ಸುತ್ತಮುತ್ತ ಎಲ್ಲ ನೀವು ಹಾಕ್ಬೇಕು. ಅಂದ್ರೆ ಆ ಮಣ್ಣಿನಿಂದ ಈ ಒಂದು ರೋಗ ಜಾಸ್ತಿ ಬರ್ತಿರ್ತೈತಿ ಅವೆಲ್ಲ. ಅದನ್ನ ಒಂದ್ 2 times ಮಾಡಿರಿ, ಒಂದ್ 15 days ಅಂತರದಲ್ಲಿ 2 times ನೀಟಾಗಿ ಒಂದ್ 5-6 liter ಹಾಕಿದ್ರಿ ಅಂತಂದ್ರೆ ಈ ರೋಗದ ತೀವ್ರತೆ ಕಡಿಮೆ ಆಗತ್ತೆ. ಮತ್ತೆ ಏನು ಒಣಗಿದಂತ ಟೊಂಗಿಗಳು ಎಲ್ಲೆಲ್ಲಿರ್ತಾವೋ ಅವುಗಳನ್ನ ಈ ಕರಗಸ್ತೊಂದ್ ಕೊರೀರಿ, ಕೊಡ್ಲಿಲ್ಲ ಹೊಡಿಬಾರ್ದು, ಕರಗಸ್ತೊಂದ ಚೆನ್ನಾಗಿ ಕಟ್ ಮಾಡಿ ಎಲ್ಲಿ ಕಟ್ ಮಾಡಿರ್ತಿರ್ಲ ಆ ಒಂದ್ ಭಾಗದಲ್ಲಿ ಈ ಬೋಡೆಕ್ಸ್ ಪೇಸ್ಟ್ ಅಂತೇಳಿ ಬರ್ತೈತಿ, ಬೋಡೆಕ್ಸ್ ಪೇಸ್ಟ್ ಅನ್ನ ಹಚ್ಚಬೇಕು. ಅಥವಾ ಅದಾಗ್ಲಿಲ್ಲ ಅಂತಂದ್ರೆ ಈ ಸಿಒಸಿನ ಒಂದ್ ಲೀಟರ್ ನೀರ್ದಾಗ ಒಂದ್ 50 gram ಸಿಒಸಿ ಹಾಕ್ರಿ, ಸ್ವಲ್ಪ ಸಗಣಿ ತಗೊಂಡು ಅದನ್ನ ಪೇಸ್ಟ್ ತರ ಮಾಡಿ ಎಲ್ಲಿ ಕಟಾವ್ ಮಾಡಿರ್ತಿರ್ಲ ಆ ಒಂದ್ ಭಾಗಕ್ಕೆ ಹಾಕಿದ್ರಿ ಅಂತಂದ್ರೆ ಅಲ್ಲಿಂದ ಫರ್ದರ್ ನಿಮಗ ಫಂಗಸ್ ಎಲ್ಲ ಎಂಟ್ರಿ ಆಗಿ ಜಾಸ್ತಿ ಗಿಡ ಒಣಗುವಂತ ಸಾಧ್ಯತೆ ಕಡಿಮೆ ಇರ್ತದೆ. ಮತ್ತ ನೀರ್ ಹರಿದ ಹೋಗ್ತಿತ್ತು ಆ ಗಿಡದಿಂದ ಬೇರೆ ಗಿಡಕ್ಕೆ ಅಂತಂದ್ರೆ ಸ್ಟಾಪ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡಿರಿ, ಮತ್ತ್ ಬೇರೆ ಕಡೆಯಿಂದ ಅದಕ್ಕೆ ನೀರ್ ಕೊಡ್ಕೊಂತ ಹೋಗ್ರಿ, ಹಿಂಗಂದ್ರೆ ಮುಂದಿನ ಗಿಡಗಳಿಗೆ ಫರ್ದರ್ ಸ್ಪ್ರೆಡ್ ಆಗಂಗಿಲ್ಲ. ಸೊ ಈ ರೀತಿ ಮಾಡಿದ್ರೆ ಈ ಸಿಡಿ ಆಯುವ ರೋಗವನ್ನು ಹತೋಟಿ ಮಾಡಬಹುದು. ನಂತರ ತುದಿ ಬಹಳ ಒಣಕೊಂತ ಬರ್ತಾವೆ ಕೆಲವೊಂದಷ್ಟು ಗಿಡದಲ್ಲಿ, ಆ ತುದಿ ಆದಂತವನ್ನ ಸಾಧ್ಯ ಆದಷ್ಟೇ ಅವ್ನ ಕಟಾವ್ ಮಾಡಿ ಒಂದ್ ಸಿಒಸಿ 3 gram 1 liter ಅಥವಾ ಒಂದು ಪಾಸಿಟೈಲ್ ಏಲ್ ಅಂತೇಳಿ ಬರ್ತದೆ ಅಲೈಟ್ ಅಂತೇಳಿ 2.5 gram 1 liter ನೀರಿಗೆ ಹಾಕಿ ಒಂದು ಸ್ಪ್ರೇ ತಗೊಂಡ್ರಿ ಅಂದ್ರೆ ನೀವು ಸ್ಟಾರ್ಟಿಂಗ್ ಅನ್ನ ಅದೇನ್ ತುದಿ ತುದಿಯಿಂದ ಒಣಗುವಂತ ಬಹಳಷ್ಟು ಸಮಸ್ಯೆ ಇರ್ತಾವ. ನಿಂಬೆ ಹೊಲ ನೀವು ಯಾರ ನಿಂಬೆ ತೋಟದವ್ರು ಇದ್ರೆ ನಿಮ್ಗೆ ಗೊತ್ತಾಗಿತ್ತು, ತುದಿಯಿಂದ ಒಣಗ್ ಬರ್ತಾವಲ್ಲ ಅವ್ನ ಕಟ್ ಮಾಡಿ ಎಲ್ಲಿ ಒಣಗಿರ್ತೈತೆ ಅಲ್ಲಿಕ್ಕಿಂತ ಒಂದು 1/2 inch ಹಿಂದ್ಗಡೆ ಕಟ್ ಮಾಡಿ ಅಲ್ಲಿ ಒಂದು ಅಲೈಟ್ ಅಂತೇಳಿ 2.5 ಗ್ರಾಮ್ 1 ಲೀಟರ್ಗೆ ಹಾಕಿ ಸ್ಪೇರ್ ಮಾಡಿದ್ರೆ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ, ಪರ್ದರ್ ನಿಮ್ಗೆ ಹೋಗಂಗಿಲ್ಲ. ನೀವು ಹಂಗ ಬಿಟ್ರಿ ಒನ್ ಬೈ ಒನ್ ಜಾಸ್ತಿ ನಾಕೊಂತ ಹೋಗುತ್ತೆ. ಇನ್ನೊಂದು ಪ್ರಮುಖ ಸಮಸ್ಯೆ ಏನಪ್ಪ ನಿಂಬೆ ಒಳಗಡೆ ಅಂತಂದ್ರೆ ಈ ಅಂಟು ಬಿಡುದು, ಗಮೋಸಸ್ ಅಂತ ಹೇಳ್ಕತ್ತೀವಿ ನಾವು. ಅದಕ್ಕೆ ಪ್ರಮುಖವಾದ ಕಾರಣನೂ ಅದು ನೀರಿನ ಮ್ಯಾನೇಜ್ಮೆಂಟ್. ನೀವು ಜಾಸ್ತಿ ನೀರು ಬಡ್ಡಿಗೆ ಹಾಕುವಂಗ ಬಿಡಾಕತ್ರಿ ಅಂತಂದ್ರೆ ಅಗೇನ್ ಸ್ಟಾರ್ಟ್ ಆಗ್ತದೆ. ಯಾವ ರೀತಿ ಕಾಣುತ್ತೆ ಅಂತಂದ್ರೆ ಮೊದಲ ಬಡ್ಡಿಗೆ ಅಲ್ಲೆಲ್ಲ ಸ್ವಲ್ಪ ನೀರಿಲ್ಲೇ ತೋದಂಗ್ ಕಾಣಕ್ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ದಿವಸ ಒಂದ್ 2-3-4 ದಿವಸ ಬಿಡಂತಲೇ ಅಲ್ಲಿ ಅಂಟು ಸೋರಕ್ ಸ್ಟಾರ್ಟ್ ಮಾಡ್ತದೆ. ಅಂಟು ಸೋರದಂಗ ಆಗಿ ಸಿವಿಯರ್ ಆಗಿ ಮತ್ತೆ ಗಿಡ ಒಣಗಕ್ ಸ್ಟಾರ್ಟ್ ಮಾಡ್ಬಿಡ್ತಾವ್. ಹಂಗಿದ್ದಂತ ಸಮಯದಾಗ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಿ ಅಂಟು ಸೋರ್ತಿರ್ತೈತಲ್ಲ ಅಲ್ಲಿಕ್ಕಿಂತ ಒಂದ್ ಮೇಲೆ 1/2 ಇಂಚ್ ಮೇಲ್ಗಡೆ ಒಂದ್ ಬ್ಲೇಡ್ ತಗೋಬೇಕು ಅಥವಾ ಒಂದ್ ಚಾಕು ತಗೊಂಡು ಅದನ್ನ ಕೆರ್ ತೆಗಿಬೇಕು ಚೆನ್ನಾಗಿ ಕೆರೆದು ತೆಗೆದ್ಬಿಟ್ಟು ಆ ಜಗಾಕಿನ ಇದ ಸೇಮ್ ಈ ಸಿ ಓ ಸಿ ಒಂದ್ 50 ಗ್ರಾಮ್ 1 ಲೀಟರ್ ನೀರಿಗೆ ಒಂದ್ 50 ಗ್ರಾಮ್ ಹಾಕ್ರಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸಗಣಿ ತಗೊಂಡಿರ್ರಿ ಅಂದ್ರೆ ಒಂದ್ ಪೇಸ್ಟ್ ಬೋರ್ಡೆಕ್ಸ್ ಪೇಸ್ಟ್ ಇದ್ರೆ ಬೋರ್ಡೆಕ್ಸ್ ಪೇಸ್ಟ್ ಹಚ್ಚಿದಂತೆ ಬಹಳ ಒಳ್ಳೇದು. ಅದು ಮಾಡ್ಕೊಳಕ್ ಆಗ್ಲಿಲ್ಲ ಅಥವಾ ನಿಮ್ಗೆ ಆ ಟೈಮ್ದಾಗ ಅವೈಲೇಬಿಲಿಟಿ ಇಲ್ಲ ಅಂದ್ರೆ ಕಡೆಕ್ ಇದನ್ನ ಏನ್ ತಯಾರ್ ಮಾಡಿರ್ತಾರಲ್ಲ ಪೇಸ್ಟ್ ಅನ್ನ ಎಲ್ಲೆಲ್ಲಿ ಅಂಟ್ ಸಿಡಿದು ಅಂಟ್ ಸಿಡಿ ಇದ ಅಂಟ್ ಸೋರ್ತಿರ್ತೈತಲ್ಲ ಆ ಒಂದ್ ಭಾಗಕ್ಕೆ ನೀಟಾಗಿ ಒರೆಸಿ ಬಿಟ್ರಿ ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ, ಫರ್ದರ್ ಸ್ಪ್ರೆಡ್ ಆಗಂಗಿಲ್ಲ. ಸೊ ಆ ರೀತಿ ಮಾಡಿದ್ರಿಂದ ಈ ಸಿಟ್ರಸ್ ಗಮೋಸಿಸ್ ಅನ್ನೋಂತ ಒಂದ ರೋಗವನ್ನ ಹತೋಟಿ ಮಾಡಬಹುದು. ಇದ್ರ ಜೊತೆಗೆ ಕೀಟಕ್ಕೆ ಬಂದ್ಬಿಟ್ಟು ಅಂತಂದ್ರೆ ಒಂದು ಈ ಸುಳಿ ಪೂಚಿ ಏನ್ ಹೊಸ ಈ ಚಿಗರಿ ಏನ್ ಇರ್ತೈತಲ್ಲ ಆ ಟೈಮ್ದಾಗ ಬಹಳಷ್ಟು ಬರುತ್ತೆ. ಇದಕ್ಕೆ ನಿಮ್ಗೆ ಆಲ್ರೆಡಿ ನಾ ಹೇಳಿದೀನಿ ಈ ಥಯೋಮೆಥಾಕ್ಸಾಮ್ ಅಂತಕ್ಕಂತ ಅಥವಾ ಇಮಿಡಾಕ್ರೋಪಿಡ್ ಅಥವಾ ಅಡಮೈರ್ ಅಂತೇಳಿ ಬರುತ್ತೆ, 0.3 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಸ್ಯಾಂಟ್ರಿನಿಲಿಪ್ರೋಲ್ ಅಂತೇಳಿ ಒಂದು ಕೆಮಿಕಲ್ಸ್ ಬರುತ್ತೆ, ಅದನ್ನು ಕೂಡ ಒಂದು 1/2 ಎಂಎಲ್ 1 ಲೀಟರ್ ನೀರಿಗೆ ಹಾಕಿ ಹೊಡೆದ್ರೆ ಅಂದ್ರೆ ಈ ಸುಳಿ ಪೂಚಿ ಅನ್ನೋದು ಕಡಿಮೆ ಆಗುತ್ತೆ. ಇದನ್ನ ಯಾವಾಗ ಹೊಡಿಬೇಕಂದ್ರೆ ಹೊಸ ಚಿಗರಿದ್ದಾಗ ಮಾತ್ರ ಹೊಡೆದ್ರೆ ನಿಮಗೆ ಚೆನ್ನಾಗಿ ಕಂಟ್ರೋಲ್ ಆಗ್ತತಿ. ಒಂದೇಳೆ ಆಲ್ರೆಡಿ ಬಲತ್ತು ಬೆರ್ಸ್ ಆಗಿತ್ತು ಅಂತಂದ್ರೆ ಎಲ್ಲಿ ಆ ಟೈಮ್ದಾಗ ಏನ್ ಹೊಡೆದ್ರು ಕೂಡ ವರ್ಕ್ ಆಗಂಗಿಲ್ಲ. ಯಾವಾಗಿದ್ರು ಹೊಸ ಚಿಗರ್ ಬರುವಾಗ ಹೊಡಿಬೇಕು. ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ಎರಡ ಒಂದು ಸಿಟ್ರಸ್ ಕ್ಯಾಂಕರ್ನು ಕಂಟ್ರೋಲ್ ಮಾಡಬಹುದು, ಇದನ್ನು ಹತೋಟಿ ಮಾಡಬಹುದು. ಮೇಜರ್ ಎಲ್ಲಾ ಭಾಗದಲ್ಲಿ ಕೂಡ ನಿಮಗೆ ಈ ಸಿಟ್ರಸ್ ಕ್ಯಾಂಕರ್ ಒಂದು ಸಮಸ್ಯೆ ಜಾಸ್ತಿ ಇದೆ. ಇದನ್ನ ಬಿಟ್ರೆ ಇನ್ನೊಂದು ಪ್ರಮುಖ ಸಮಸ್ಯೆ ಹೇಳಿದ್ರು ಸಾಹೇಬ್ ಅಂದ್ರೆ ಜಿಗಿ ಬಾಳ್ ಬೀಳ್ತಾ ಇದೆ ನಿಂಬೆ ಗಿಡಗಳು ಎಲ್ಲ ಕಡೆ ಅಂತೇಳಿ. ಈಗ ನಾವು ಬಹಳಷ್ಟು ಫೀಲ್ಡ್ ವಿಸಿಟ್ ಮಾಡ್ತಿರ್ತೇವಲ್ಲ ಎಲ್ಲ ಕಡೆನೂ ಬೀಳ್ತಾ ಇದೆ. ಒಂದು ಸಿಟ್ರಸ್ ಇಲ್ಲ ಅಂತೇಳಿ ಬರುತ್ತೆ ಒಂದು, ಅದ್ರ ಜೊತೆಗೆ ಕೆಲವೊಂದಷ್ಟು ಭಾಗದಲ್ಲಿ ಈ ಏನು ಸಸ್ಯ ಏನು ಅಂತೇಳಿ ಕೇಳ್ತೇವಲ್ಲ ಅದ್ರದ್ದು ಸಮಸ್ಯೆನೂ ಬಹಳಷ್ಟು ಇದೆ. ಇವೇನ್ ಮಾಡ್ತಾವು ಕಂಟಿನ್ಯೂಸ್ ಆಗಿ ಎಲೆಗಳಿಂದ ರಸವನ್ನು ಹೀರಿ ಎಕ್ಸ್ಟ್ರಾ ಒಂದು ಅಂಟನ್ನು ಸರ್ವಿಸ್ತಾವ್ ಅಂದ್ರೆ ಹನಿ ಡಿವ್ ಅಂತೇಳಿ ಕರಿತೇವೆ. ಆ ಅಂಟ್ ಅನ್ನೋದು ಎಲೆ ಮೇಲೆಗಳೆಲ್ಲ ಬಿತ್ತು ಅಂದ್ರೆ ಈ ಅದ್ರ ಜೊತೆಗೆ ಈ ಧೂಳು ಎಲ್ಲ ಕುಡ್ಕೊಂಡ್ ಬಿಟ್ಟು ಅದು ಕರ್ರಗ ಜಿಗಿತರ ಆಗ್ಬಿಡ್ತದೆ. ಆ ಏನ್ ಎಲಿ ಮೇಲ್ಗಡೆ ಎಲ್ಲ ಪೂರ್ತಿ ಒಂಥರ ಸೂಟಿ ಮೋಲ್ಡ್ ಗ್ರೋತ್ ಬೆಳ್ಕೊಂಡ್ ಬಿಡ್ತು ಅಂತಂದ್ರೆ ಎಲೆಯಲ್ಲಿ ಅಂದ್ರೆ ಗಿಡಗಳಲ್ಲಿ ಎಲಿನ ಒಂದು ಪ್ರಮುಖವಾದಂತ ಆಹಾರ ತಯಾರಿಕೆ ಘಟಕ. ಅಲ್ಲಿ ಚೆನ್ನಾಗಿ ಆಹಾರ ತಯಾರಿಕೆ ಆತಂದ್ರೆ ಗಿಡಗಳೆಲ್ಲ ರುಜಾಗ್ತಾವ ರಚನೆ ಬರ್ತಾವ. ಅಲ್ಲಿ ಏನಪ್ಪ ಅಂದ್ರೆ ನೀವು ಎಲ್ಲ ಕಪ್ಪು ಕೋಟಿಂಗ್ ಜಿಗಿ ಬಿದ್ದ್ಬಿಡ್ತು ಅಂತಂದ್ರೆ ಅಲ್ಲಿ ಆಹಾರ ತಯಾರಿಕೆ ಫೋಟೋಸಿಂಥಸಿಸ್ ನಡೀದನೇ ಇಲ್ಲ. ಆಹಾರ ತಯಾರಿಕೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಗಿಡದ ಬೆಳವಣಿಗೆ ಸರಿಯಾಗಲ್ಲ, ಹೂ ಸರಿಯಾಗಿ ಬಿಡಂಗಿಲ್ಲ, ನಮ್ಗೆ ಸಾಕಷ್ಟು ಹಾನಿ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಅನ್ನ ಸ್ವಲ್ಪ ಪ್ರಮಾಣದ ಎಲ್ಲೆಲ್ಲಿ ನಿಮ್ಗೆ ಜಿಗಿ ಬೆಳಕತ್ತು ಅಂತಂದ್ರೆ ಸೇಮ್ ಇದ ಇಮಿಡಾಕ್ಲೋಪಿಡ್ 0.3 ಎಂಎಲ್ ಅಥವಾ ಈ ಥಯೋಮೆಥಾಕ್ಸಾಮ್ ಒಂದು 0.3 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ನೀವು ಪಿಪ್ರೋನಿಲ್ ಅಂತೇಳಿ ಬರುತ್ತೆ ಪಿಪ್ರೋನಿಲ್ ಕೂಡ 1 ಎಂಎಲ್ 1 ಲೀಟರ್ ನೀರಿಗೆ ಹಾಕಿ ಸಿಂಪರಿ ಮಾಡಿದ್ರಂದ್ರೆ ಈಸಿಯಾಗಿ ಕಂಟ್ರೋಲ್ ಆಗಿಬಿಡ್ತದೆ. ಸ್ಟಾರ್ಟಿಂಗ್ ಸ್ವಲ್ಪ ಬರುವಂತ ಟೈಮ್ದಾಗ ಹತೋಟಿ ಮಾಡ್ಬೋದು ನೀವು ಅಂದ್ರೆ ಈ ಒಂದು ಜಿಗಿ ಬೀಳ್ತಕ್ಕಂತ ಒಂದು ಇದನ್ನ ಈಸಿಯಾಗಿ ಹತೋಟಿ ಮಾಡ್ಬೋದು. ಇದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ ಕೆಲವೊಂದಷ್ಟು ಜನ ನೋಡಿರ್ತೀರಿ ನೀವು ನಿಂಬೆ ಕಾಯಿಗಳಲ್ಲಿ ರಿಂಗ್ ಮೆಥಡ್ದಾಗ ಈ ಥ್ರಿಪ್ಸ್ ಪ್ರಾಬ್ಲಮ್ ಒಂದು ಜಾಸ್ತಿ ಇರ್ತದೆ. ಎಲಿ ಮೇಲ್ಗಡೆ ಯಾವ ರೀತಿ ಕಾಣ್ತತಿ ಎಲಿ ಮುದಡಿದಂಗ ಕಾಣುತ್ತೆ, ಕಾಯಿದ ಮ್ಯಾಗ ನೋಡಿದ್ರಿ ಅಂತಂದ್ರೆ ಒಂಥರ ಮೇಲಿನ ಭಾಗದಲ್ಲಿ ರಿಂಗ್ ಟೈಪ್ ಬೀಳ್ತತಿ, ಮತ್ತೆ ಎಲಿ ಮ್ಯಾಗ ಅಲ್ಲೆಲ್ಲ ಕೆರ್ದಂಗ ಆಗಿ ಒಂದು ಬೂದಿ ಕಲರ್ ಆಗಿರ್ತತಿ. ಈ ಥ್ರಿಪ್ಸ್ ನುಸಿ ಅಂತಕ್ಕಂಥದಲ್ಲಿ ಬಲಗಡೆ ದವಡಿ ಇರೋದಲ್ಲ, ಎಡಗಡೆ ದವಡಿ ಒಂದೇ ಇರುತ್ತೆ. ಆ ದವಡಿ ಮುಖಾಂತರ ಅದು ಕೆರಿತತಿ, ಹಿಂಗೆ ಎಲ್ಲೆಲ್ಲಿ ಕೆರೆದಿರ್ತತ್ಲ ಅಲ್ಲಿ ಮಾರ್ಕ್ ಬಿದ್ದು ಒಂಥರ ಬೂದಿ ಕಲರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಭಾಳ ಸಿವಿಯರ್ ಆಯ್ತಂತಂದ್ರೆ ನೀವು ಹಣ್ಣಿನ ಮೇಲ್ಗಡೆ ಭಾಳ ಸಿವಿಯರ್ ನಿಮ್ಗೆ ಅದ ಎಫೆಕ್ಟ್ ತೋರಿಸ್ತತಿ. ಅಂತ ಹಣ್ಣುಗಳನ್ನ ನೀವು ಮಾರ್ಕೆಟ್ ಮಾಡಕ್ ಹೋದ್ರಿ ಅಂತಂದ್ರೆ ಮಾರ್ಕೆಟ್ದಾಗ ಡಿಮ್ಯಾಂಡ್ ಭಾಳ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ. ಯಾಕಂದ್ರೆ ಒಳ್ಳೆಯ ಒಂದು ರಚನೆ ಇತ್ತು, ಗ್ರೀನ್ ಕಲರ್ ಇತ್ತು ಅಂದ್ರೆ ಅಥವಾ ಥ್ರಿಪ್ಸ್ ಇಂದ ಡ್ಯಾಮೇಜ್ ಆಯ್ತು ಅಂದ್ರೆ ಅದು ಬಿರ್ಸ್ ಆಗಿಬಿಡ್ತತಿ, ಅಲ್ಲೆಲ್ಲೆಲ್ಲೇ ಮಾರ್ಕ್ ಬಿಳಕ್ ಸ್ಟಾರ್ಟ್ ಮಾಡ್ತಾವ. ಆ ರೀತಿ ಇತ್ತಂದ್ರೆ ಮಾರ್ಕೆಟ್ದಾಗ ನಿಮ್ಗೆ ಯಾವುದೇ ಡಿಮ್ಯಾಂಡ್ ಇರಂಗಿಲ್ಲ. ಅದಕ್ಕೋಸ್ಕರನೇ ಈಗ ಏನು ನೀವು ಸ್ಟಾರ್ಟಿಂಗ್ದಲ್ಲಿ ಈ ಸುಳಿ ಪೂಚಿ ಕೀಟವನ್ನು ಹತೋಟಿ ಮಾಡೋಕೆ ಸಿಂಪರಣೆ ಮಾಡಿರ್ತಿಲ್ಲ, ಆ ಔಷಧ ಸಿಂಪರಣೆ ಮಾಡಿದ್ರೆ ಇದು ಕೂಡ ಹತೋಟಿ ಆಗ್ತತಿ. ಕೆಲವೊಂದು ಭಾಗದಲ್ಲಿ ಮಾತ್ರ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತೈತಲ್ಲ ಅಲ್ಲಿ ಈ ಥಯೋಮೆಥಾಕ್ಸಾಮು ಅಥವಾ ಈ ಕೆಲವೊಂದಷ್ಟು ಪಿಪ್ರೋನಿಲ್ 1 ಎಂಎಲ್ 1 ಲೀಟರ್ ನೀರಿಗೆ ಅಥವಾ ಸ್ಪೈನೋಸ್ಯಾಡ್ ಅಂತೇಳಿ ಬರುತ್ತೆ, ಸ್ಪೈನೋಸ್ಯಾಡ್ ಅನ್ನು ಕೂಡ 0.1 ಎಂಎಲ್ 1 ಲೀಟರ್ ನೀರಿಗೆ ಹಾಕಿ ನೀವು ಸಿಂಪರಣೆ ಮಾಡಿದ್ರೆ ಅಂದ್ರೆ ಈ ಒಂದು ಕೀಟವನ್ನು ನಾವು ಹತೋಟಿ ಮಾಡ್ಬೋದು. ನಿಂಬೆಯಲ್ಲಿ ಈ ಹೊಸದಾಗಿ ಏನು ಪ್ಲಾಂಟಿಂಗ್ ಮಾಡಿರ್ತಾರೋ ಅಥವಾ ಈ ನರ್ಸರಿ ಒಳಗಡೆ ಏನು ನಾವು ಈ ನಿಂಬೆ ಗಿಡಗಳನ್ನು ಹಚ್ಕೋತೀವಲ್ಲ ಅಲ್ಲಿ ನೀವು ಗಮನಿಸಿರ್ಬೋದು ಒಂದಷ್ಟು ದಿವಸ ಆಗಂತಲೇ ಇಲ್ಲಿ ಎಲ್ಲ ಎಲೆಯೆಲ್ಲ ಕಲ್ಲಿನಾಗಿಬಿಟ್ಟಿರ್ತಾವ, ಎಲೆ ಓನ್ಲಿ ದೇಹ ಟಟ್ಟ ಉಳ್ಕೊಂಡಿರ್ತತಿ, ಎಲೆ ಎಲ್ಲ ತಿಂದಾಕಿಬಿಟ್ಟಿರ್ತಾವ. ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಹಿಕ್ಕಿ ಬಿದ್ದಂಗೆ ಬಿದ್ದಿರ್ತೈತೆ ಕಪ್ಪಂದು, ನಂತರ ದೊಡ್ಡದಾದಂಗಾಗಿ ಎಲ್ಲ ಎಲೆಗಳನ್ನು ತಿಂದಾಕ್ಬಿಡುತ್ತೆ. ಎಲೆಗಳೆಲ್ಲ ಹೋಗ್ಬಿಟ್ಟು ಅಂತಂದ್ರೆ ಗಿಡ ಗ್ರೋತ್ನ ಆಗಂಗಿಲ್ಲ ಮುಂದೆ. ಅದಕ್ಕೋಸ್ಕರ ಆ ರೀತಿ ಏನಾದ್ರು ಕಪ್ಪು ಸ್ವಲ್ಪ ಏನು ಕೀಡಿಗಳ ಕಣಕತ್ತು ಅಂತಂದ್ರೆ, ಈ ಗುಬ್ಬಿ ಹಿಕ್ಕಿ ಹಾಕಿದಂಗೆ ಏನು ಕಪ್ಪು ಕಲರ್ ಕಣಕ್ಕೆ ಸ್ಟಾರ್ಟ್ ಮಾಡ್ತಂತಾರೆ, ಅವಾಗ ಒಂದು ಔಷಧ ಸಿಂಪರಣೆ ಮಾಡ್ರಿ. ಈ ಸೈಪರ್ಮೆತ್ರಿನ್ ಅಂತೇಳಿ ಸಿಗುತ್ತೆ, ಅರ್ಧ ಎಮ್ ಎಲ್ ಅಥವಾ ಲ್ಯಾಂಡಾ ಸೈಲೋತ್ರಿನ್, ಅದನ್ನ ಅರ್ಧ ಎಮ್ ಎಲ್ ಒಂದ್ ಲೀಟರ್ ನೀರಿಗೆ, ಅಥವಾ ನೀವು ಸಾವಯವದಾಗ ಬೆಳಿತಿದ್ರಿ ಅಂತಂದ್ರೆ ಏನು ಬೇವಿನ ಬೀಜದ ಕಷಾಯ ಅಂತ ಹೇಳ್ತೇವೆ ನಾವು, ಶೇಕಡ 5 ಬೇವಿನ ಬೀಜದ ಕಷಾಯ ಅದನ್ನ ಸಿಂಪರಣೆ ಮಾಡ್ಬೋದು, ಅಥವಾ ಬೇವಿನ ಎಣ್ಣಿನ ಸುಮಾರು ಒಂದು 3-4 ಎಮ್ ಎಲ್ ಒಂದ್ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರಿಂದ ಈಸಿಯಾಗಿ ನಾವು ಈ ಒಂದು ಕೀಟವನ್ನು ಹತೋಟಿ ಮಾಡಬಹುದು. ಇದಿಷ್ಟು ಏನಪ್ಪ ಅಂದ್ರೆ ನಿಂಬೆಯಲ್ಲಿ ಬರ್ತಕ್ಕಂತ ಪ್ರಮುಖವಾದಂತ ಕೀಟಗಳು. ಇದ್ರ ಜೊತೆಗೆ ಈಗ ಒಂದು ಪ್ರಮುಖವಾದ ಸಮಸ್ಯೆ ಎಲ್ಲ ಕಡೆ ಕಾಡ್ತಾ ಇದೆ, ನೀವು ನೋಡ್ಬೋದು ಕಾಯಿಗಳು ಒಂಥರ ಕಪ್ಪಾದಂಗಾಗಿ ಬಿರ್ಸಾಗಿ ಕುಂತ್ಬಿಡ್ತಾ ಇದಾವೆ, ಫರ್ದರ್ ಬೆಳವಣಿಗೆ ಆಗ್ತಾ ಇಲ್ಲ. ಬಹಳಷ್ಟು ಭಾಗದಲ್ಲಿ ಈಗ ಪ್ರೆಸೆಂಟ್ ಈ ತರ ಸಮಸ್ಯೆ ಕಾಣ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂತಂದ್ರೆ ಮೈಟ್ ನುಸಿ ಜಾಸ್ತಿ ಇದು ಎಫೆಕ್ಟ್ ಬರಾಕತ್ತು ಅಂತಂದ್ರೆ ಈ ರೀತಿ ಆಗತ್ತೆ. ಎರಡು ತರ ಮೈಟ್ ನುಸಿ ಬರುತ್ತೆ, ಒಂದು ಗ್ರೀನು ಇನ್ನೊಂದು ರಸ್ಟಿ ಮೈಟ್ ಅಂತೇಳಿ. ಈ ಮೈಟದ ಪ್ರಾಬ್ಲಮ್ ಗ್ರೀನ್ ಮೈಟ್ ಬಂತು ಅಂತಂದ್ರೆ ಎಲೆ ಎಲ್ಲ ಮುಟ್ರದಂಗ ಆಗುತ್ತೆ. ಈ ರಸ್ಟಿ ಮೈಟ್ಸ್ ಅಂತಂದ್ರೆ ಎಲೆ ಮೇಲ್ಗಡೆನು ವೈಟ್ ಕಲರ್ ಸಣ್ಣ ಚುಕ್ಕಿ ಚುಕ್ಕಿ ಹಂಗೆ ಬರಕ್ ಸ್ಟಾರ್ಟ್ ಮಾಡ್ತಾವ್ ಎಲ್ಲ ಎಲೆ ಮೇಲ್ಗಡೆ, ನೀವು ನೋಡಿರ್ಬೋದು. ಅದೇ ರೀತಿ ಕಾಯಿ ಆಗುವಂತ ಟೈಮ್ದಾಗ ಕಾಯಿದ ಮ್ಯಾಗೂ ತುಂಬಾ ಎಲ್ಲ ಸಣ್ಣ ಬಿಳಿ ಚುಕ್ಕಿಗಳ ಕಣಕ್ ಸ್ಟಾರ್ಟ್ ಮಾಡ್ತಾವ್. ಆ ರೀತಿ ಏನಾದ್ರು ಸಿಂಪ್ಟಮ್ಸ್ ತೋರ್ಸಕತ್ತಿ ಅಂದ್ರೆ ಅದು ರಸ್ಟಿ ಮೈಟ್ಸ್ ಪ್ರಾಬ್ಲಮ್. ಆ ರೀತಿ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಈ ಮೈಟಿಸೈಡ್ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಪೆನಜಾಕ್ವಿನ್ ಅಂತೇಳಿ ಬರುತ್ತೆ, ಒಂದು ಓಮೈಟ್ ಅಂತೇಳಿ, ಇದು ಮ್ಯಾಜಿಸ್ಟರ್ ಅಂತೇಳಿ ಬರುತ್ತೆ. 1.5 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡ್ರಿ, ಅಥವಾ ಓಮೈಟ್ ಅಂತೇಳಿ ಸಿಗುತ್ತೆ, ಅದನ್ನ 1 ml ಅಥವಾ ಸ್ಪೈರೋಮೆಸ್ಪನ್ ಒಬೆರಾನ್ ಅಂತೇಳಿ ಸಿಗುತ್ತೆ. 1 ml 1 liter ಹಾಕಿ ನೀವು ಸಿಂಪರಣೆ ಮಾಡಿದ್ರೆ ಅಂದ್ರೆ ಆ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ನೀವು ಹಂಗ ಬಿಟ್ರೆ ಅಂದ್ರೆ ಅದು ಜಾಸ್ತಿ ಹಾಕೊಂಡು ಹೋಗುತ್ತೆ. ಯಾವಾಗ ಸ್ವಲ್ಪ ಹ್ಯುಮಿಡಿಟಿ ಕಡಿಮೆ, ಈ ಏನು ಬಿಸಿ ಎನ್ವಿರಾನ್ಮೆಂಟ್ ಏನು ವಾತಾವರಣ ಬಿಸಿಯಾದಂತ ವಾತಾವರಣ ಜಾಸ್ತಿ ಯಾವಾಗಿರ್ತಲ್ಲ ಆ ಒಂದು ಕಂಡೀಷನ್ ಒಳಗಡೆ ಈ ಮೈಟ್ ನುಸಿ ಅಂತಕ್ಕಂಥದ್ದು ಇನ್ನೂ ಜಾಸ್ತಿನ ಆಗ್ತಾ ಹೋಗುತ್ತೆ. ಅದಕ್ಕೆ ಆದಷ್ಟು ನಿಮ್ಗೆ ಏನು ಒಂದು ಸೈಡ್ದಿಂದ ಕಪ್ಪಕ್ಕೋ ಅಂತ ಬರ್ತದೆ, ಹಸಿರಿದ್ದಾಗಿನ ಕಪ್ಪಕ್ಕೋ ಅಂತ ಬರ್ತದೆ ಕಾಯಿ, ಆ ರೀತಿ ಸಿಂಪ್ಟಮ್ಸ್. ಅಥವಾ ಎಲೆ ಮೇಲ್ಗಡೆ ಮತ್ತು ಕಾಯಿದ ಮೇಲೆ ಬಿಳಿ ಬಣ್ಣದ ಸಣ್ಣ ಚುಕ್ಕಿ ತರ ಕಣಕತ್ತೆ ಅಂತಂದ್ರೆ ಈ ಏನ್ ಹೇಳಿದ್ನಲ್ಲ, ಈ ಮೂರಾಗಿ ಯಾವ್ದಾದ್ರು ಒಂದು ಮಲ್ಟಿ ಸೈಡ್ ನ ನೀವು ಸಿಂಪರಣೆ ಮಾಡಿದ್ರೆ ಅಂದ್ರೆ ಈ ಒಂದು ಪ್ರಾಬ್ಲಮ್ ಹತೋಟಿ ಮಾಡ್ಬೋದು. ಆದಷ್ಟು ನಾ ಹೇಳ್ದಂಗೆ ಎಲ್ಲವ ಬರ್ತಾವ ಅಂತ ಅನ್ನಲ್ಲ, ಯಾವ್ಯಾವ ರೋಗಗಳು ಅಥವಾ ಕೀಟಗಳು ಸ್ಟಾರ್ಟಿಂಗ್ ಬರ್ತಾವಲ್ಲ ಬಂದಂತ ಟೈಮ್ದಲ್ಲಿ ಸ್ವಲ್ಪ ಪ್ರಮಾಣ ಬಂದಂತ ಟೈಮ್ದಲ್ಲಿ ನೀವು ಔಷಧ ಸಿಂಪರಣೆ ಮಾಡಿದ್ರೆ ನೀವು ಈ ಒಂದು ಎಲ್ಲ ರೋಗಗಳನ್ನ ಹತೋಟಿ ಮಾಡಬಹುದು. ಮತ್ತು ನಿಂಬೆಯಲ್ಲಿ ಒಂದು ಒಳ್ಳೆ ಇಳುವರಿ ಅಂತ ತಗೊಂಡು ಎಕರೆಕ್ ನೀವು ಒಂದು ಮಿನಿಮಮ್ ಒಂದು 1.5-2 lakh rupees ಆದಾಯವನ್ನು ಗಳಿಸಬಹುದು. ಸೊ ಇದಿಷ್ಟು ನಿಂಬೆಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ತಮ್ಮಲ್ಲಿ ಏನಾದರೂ ಈ ನಿಂಬೆಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ನೀವು ನನ್ನ ಕೇಳಬಹುದು. ಧನ್ಯವಾದ. ಈಗ ಕಾಳ ಉದುರುಕುತ್ತಾವ ಸರ್, ಕಾಳಿ ಕರ್ರಗಾಗಿ ಕಪ್ಪಾಗಿ ಒಟ್ಟು ಕಾಳೇನಿಂದ? ಹೌದು, ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾಗಿದೆ ಅಂದ್ರೆ ಸಣ್ಣ ಹೂ ಇದ್ದಲ್ಲಿ ಅಲ್ಲೇ ಕರೆದಂಗಾಗಿ ಉದುರ್ತಾ ಇದಾವೆ, ನಂತರ ಹೂನು ಬಹಳ ಉದುರತಾ ಇದಾವೆ. ಈ ಕಂಡೀಷನ್ ಅಂದ್ರೆ ಈ ಕಳೆದ ಒಂದು ವಾರ 2 ವಾರದಾಗ ಅಂದ್ರೆ ಬಹಳ ಆತರ ಸಮಸ್ಯೆ ಬರ್ತಾ ಇದೆ ನಿಮ್ಗೆ. ನಂತರ ಎಲೆಗಳು ಕೂಡ ಹಳದಿ ತರ ಆಗ್ತಾ ಇದಾವೆ ಅನ್ಕೋತೀನಿ, ಸ್ವಲ್ಪ ಹಳದಿ ಆದಂಗಾಗಿ ಉದುರ್ತಾ ಇದಾವೆ ಲೇಟ್ ಆಗಂದ್ಲೇ. ಸೊ ಅದಕ್ಕೆ ಸಣ್ಣ ಕುಡಿನೀರು ಸರ್ ಅಲ್ಲೇ ಕಮರುಗತಾವ, ಅಲ್ಲೇ ಕಮರ್ತಾ ಇದೆ. ಹೌದೌದು, ನೋಡಿದೆ ಮುಗುಳ್ ಏನ್ ಇರ್ತಾವಲ್ ಸರ್ ಅವು. ಹ್ಞೂ, ಅಲ್ಲೇ ಕಮರದಂಗ ಆಗತ್ತಾವ. ಯಾಕೆ ಆಗತ್ತವ್ ಸರ್? ಅದಕ್ಕೆ ಈಗ ನೀವು ಏನು ಸಿಂಪರಣೆ ಮಾಡಿದ್ರಿ? ಏನಾದ್ರು ಔಷಧ ಏನಿಲ್ಲ? ಏನಿಲ್ಲ ಸರ್. ಅದೇನು ಈಗ ಒಂದ್ ಕೆಲಸ ಮಾಡ್ರಿ, ಅದ ಸೂಕ್ಷ್ಮ ಪೋಷಕಾಂಶಗಳ ಡೆಫಿಷಿಯನ್ಸಿ ಇತ್ತು ಅಂತಂದ್ರೆ ಮುಖ್ಯವಾಗಿ ಈ ಹಳದಿ ಕಲರ್ ಇದ್ದಂಗೆ ಆಗುತ್ತೆ ನೋಡ್ರಿ. ಹಳದಿ ಕಲರ್ ಇದ್ದಂಗಾಗಿ ಏನು ಉದುರ್ತಾ ಇದಾವಲ್ಲ, ಕೆಲವೊಂದಷ್ಟು ಈ ಬಹಳಷ್ಟು ಏರಿಯಾದಾಗ ಪೋಷಕಾಂಶಗಳ ಡೆಫಿಷಿಯನ್ಸಿ ಇದೆ, ಮುಖ್ಯವಾಗಿ ಜಿಂಕು, ಫೆರಸ್ ಮತ್ತು ಈ ಮೆಗ್ನೇಶಿಯಂ ಡೆಫಿಷಿಯನ್ಸಿ ಇದೆ, ಬೋರಾನದಿದೆ. ಅದಕ್ಕೆ ನೀವು ಈ ಸಿಟ್ರಸ್ ಸ್ಪೆಷಲನ್ನು 2 times ಸಿಂಪರಣೆ ಮಾಡಿ. ನಮ್ಮ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ ಇದನ್ನ. ಈಗಾಗಲೇ ಹೇಳಿದ್ನಲ್ಲ, ಒಂದು ಪಂಪಿಂಗ್ 100 grams ಪ್ಲಸ್ ಒಂದು 3 ನಿಂಬೆಹಣ್ಣಿನ ರಸ, ಒಂದು ಶಾಂಪೂ ಚಿಟ್ ಹಾಕಿ ಇದನ್ನ 2 times ಸಿಂಪರಣೆ ಮಾಡ್ರಿ. ನಂತರ ನೀವು ಕಾಯಿ ಏನು ಸಣ್ಣ ಇದ್ದಾಗ ಈ ತರ ಆಗಿ ಉದುರ್ತಾ ಇದಾವಲ್ಲ, ಅದಕ್ಕೊಂದು ಪ್ಲಾನೋಫಿಕ್ಸ್ ಅಂತ ಬರ್ತೀವಿ, ಇದಕ್ಕೂ ಕಡಿಮೆ ಆಗುತ್ತೆ. ಮತ್ತೇನಾದ್ರು ನಿಮ್ಗೆ ಜಾಸ್ತಿ ಪ್ರಮಾಣ ಇತ್ತು, ಪ್ಲಾನೋಫಿಕ್ಸ್ ಅನ್ನ 0.2 ml 1 liter ನೀರಿಗೆ ಹಾಕಿ ಅದನ್ನು ಕೂಡ ಸಿಂಪರಣೆ ಮಾಡ್ರಿ. ಅದ್ರ ಜೊತೆಗೆ ಸ್ವಲ್ಪ ಏನಾದ್ರು ನೋಡ್ಬೇಕು ಅಂದ್ರೆ ಬೇರೆ ಏನಾದ್ರು ನೀವು ಸ್ವಲ್ಪ ಫೋಟೋ ಗಿಟ್ಟ ತೋರಿಸಿದ್ರೆ ಅಂದ್ರೆ ಹೇಳ್ತೀನಿ ನಾನು. ಈ ಕಾರ್ಯಕ್ರಮ ಮುಗಿದ ನಂತರ ನೀವು ಬೇಕಾದ್ರೆ ತೋರಿಸ್ರಿ ಏನಾದ್ರು ಫೋಟೋ ಇದ್ರೆ ಅಂತಂದ್ರೆ, ಈ ನಿಂಬೆ ಸ್ಪೆಷಲ್ ಸಿಂಪರಣೆ ಮಾಡ್ರಿ ನೀವು, ಆಲ್ಮೋಸ್ಟ್ ಒಂದು 50% ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಫಾಲೋಡ್ ಬೈ ಮತ್ತೆ ಏನಾದ್ರು ಉದ್ರಾಕಾಯ್ತು ಅಂತಂದ್ರೆ ಒಂದು ಪ್ಲಾನೋಫಿಕ್ಸ್ ಅದನ್ನ ಹಾಕಿ ಸ್ಪ್ರೇ ಮಾಡ್ರಿ. ಇದ್ರದ್ದು ಏನಾದ್ರೆ ಸರ್ ಒಂದು ಕೆಜಿ? 200 rupees 1 kg ರೀ, ನಿಮ್ಗೆ ಎಷ್ಟು ಬೇಕಾದಷ್ಟು ಕ್ವಾಂಟಿಟಿ ಸಿಗುತ್ತೆ. ಇಲ್ಲಿ ಕೂಡ ಇಲ್ಲಿ ನಮ್ಮ ಬಿಜಾಪುರದಾಗ ಎಲ್ಲಿ ಸಿಗುತ್ತೆ? ಇಲ್ಲೇ ಸ್ಟಾಲ್ ಅಲ್ಲಿ, ಈಗ ಇಲ್ಲಿ ನಮ್ಮ ಸ್ಟಾಲ್ ಇದೆ ಕೃಷಿ ವಿಜ್ಞಾನ ಕೇಂದ್ರದ್ದು, ಅಲ್ಲಿ ಕೂಡ ಮಾರಾಟಕ್ಕೆ ಲಭ್ಯ ಇದೆ, ಬೇಕಾದ್ರೆ ತಗೊಂಡು ಹೋಗ್ಬೋದು. ಇಲ್ಲಿ ಹ್ಞೂ ಇಲ್ಲೇ ಇದ್ರೆ ಸ್ಟಾಲ್ ಇದೆ ಸರ್. ರಾಜಶೇಖರ್ ನಿಂಬರ್ಗ್ ಅವ್ರು ಏನ್ ಹೇಳಿದ್ರಲ್ರಿ, ನಾವು ಅವ್ರ ತೋಟಕ್ಕೆ ಹೋಗಿ ಬಂದೇವ್ರಿ ಸರ್. ಅವ್ರಂತೆ ಆದ್ರೂ ನಾವು ಮಾಡೇವ್ರಿ, ಅವ್ರು ಹೇಳೋದು ನಿಜನೇ ಅದ ಸರ್. ಹೌದೌದು, ನಾವು ಮಡಿದ ಸುತ್ತಮುತ್ತ ಬೋದ್ ಕಟ್ಟಿ ಅವರಲ್ಲಿ ಮಾಡಿದ್ರಿ ಸರ್. ಇದು ಕೊರೋನಾ ಬರೋಕ್ಕಿಂತ ಮೊದಲು ಮುಂಚೆ ಹೋಗಿದ್ದಾರೆ ಮಲ್ಚಿಂಗ್ ಮಾಡಿದ್ರು ನಾವು ಮಾಡಿದ್ರಿ ಏನ್ ಹೇಳ್ಕೊತ ಹೋಗ್ಯಾರ ಅದು ನಾವು ಮಾಡ್ಕೋತಾ ಇದೇವ್ರಿ ಜೀವಾಮೃತ ಅಲ್ಲಿ ಗೋಕೃಪ ಅಮೃತ ಅಲ್ಲಿ ಅವನ್ನೆಲ್ಲ ಮಾಡ್ರಿ ಒಳ್ಳೇದು. ಈಗ ಸಾವಯವ ರಾಸಾಯನಿಕ ಗೊಬ್ಬರ ಯಾರು ರೈತರು ಹಾಕಂಗಿಲ್ಲ, ಯಾಕಂದ್ರೆ ಗಿಡ ಬಾಳಿಕೆ ಬರ್ಲಿ ಅಂತೇಳಿ. ಆದಷ್ಟು ನೀವು ಬರೀ ನೀವು ಸ್ವಲ್ಪ ಗೊಬ್ಬರ ಒಂದ್ ಬುಟ್ಟಿ ಹಾಕಿ ಕುಂತು ನಮ್ ಗಿಡ ಚೆನ್ನಾಗಿ ಬರ್ಲಿ ಅಂದ್ರೆ ನಡೀದಿಲ್ರಿ. ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸ್ಲೇಬೇಕಾಗತ್ತೆ. ಅವಾಗ ಏನಾಗುತ್ತೆ, ನೀವು ಹೇಳಿದ್ರಲ್ಲ ಜೀವಾಮೃತ, ಈ ಗೋಕೃಪ ಅಮೃತ ಇರ್ಬೋದು ಅಥವಾ ಸಾವಯವ ಗೊಬ್ಬರ ಎರೆಹುಳ ಗೊಬ್ಬರ ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ಕೊಟ್ರೆ ಅಂದ್ರೆ ಅದ್ರ ರಿಕ್ವೈರ್ಮೆಂಟ್ ಪೂರೈಸ್ತೇವೆ ಅಂತ ಚೆನ್ನಾಗಿ ಬರ್ತೈತಿ. ಏನಾದ್ರು ಕಡಿಮೆ ಆದಂತ ಪಕ್ಷದಲ್ಲಿ ಈ ರೀತಿ ಸಿಂಪ್ಟಮ್ಸ್ ತಾಸ್ತದೆ. ಅದಕ್ಕ ಇದನ್ನ ಒಂದ್ ಬೇಕಾದ್ರೆ ನೀವು ಎಲೆ ಮುಖಾಂತರ ಸ್ಪ್ರೇ ಮಾಡಬಹುದು, ಏನ್ ಗಿಡಗಳಿಗೆ ನಿಮ್ಗೆ ಹಾನಿ ಆಗಂಗಿಲ್ಲ, ಎಲೆ ಮುಖಾಂತರ ಕೊಡಬಹುದು. ಅದು ಎಷ್ಟು, ಒಂದ್ 200 ರೂಪಾಯಿ ಒಂದ್ ಕೆಜಿ ಸ್ಪ್ರೇ ಮಾಡಬಹುದು ಸರ್? ನೀವು ಮಿನಿಮಮ್ 2 ಸ್ಪ್ರೇ ಯಾರ ಮಾಡ್ಬೇಕ್ರಿ ಕಡೆ, ಹೂ ಹಿಡಿಯುವಂತ ಟೈಮ್ದಾಗ ಕಾಯಿ ಬೆಳವಣಿಗೆ ಆಗುವಂತ ಟೈಮ್. ಡ್ರಿಪ್ ಅದಾವ, ಡ್ರಿಪ್ಗೆ ಏನ್ ಕೊಡಕ್ ಬರ್ತೇನೆ ಸರ್? ನೀವು ಬಡ್ಡಿಗೂ ಹಾಕಬಹುದು ಬೇಕಾದ್ರೆ, ನಡೀತೈತ್ರಿ. ಈ ರೈತ ಸೂಕ್ಷ್ಮ ಪೋಷಕಾಂಶಗಳು ಇರ್ತಾವೆ, ರೈ ಸಂಪರ್ಕದಾಗ ಸಿಗತ್ತಲ್ಲ ಇಲ್ರಿ. ಅವ್ರ ರೈ ಸಂಪರ್ಕ ಅಂದ್ರಾಗ ಜಿಂಕ ಬೋರ ನಾವು 5-5 ಕೆಜಿ ಬರ್ತಾವಲ್ಲ ಅವ್ ಹಾಕಿದ್ರೆ ಏನಂದ್ರೆ.